ಅಖಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ಋಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ತೋಟ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಎಆರ್ ಕುರುವರ್ ಹಾಗೂ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಮಹೇಶ್. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ನೇರ ಫೋನ್ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರು, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಮಾವಿನ ತೋಟಗಳ ನಿರ್ವಹಣೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಮಾವಿನ ಬೆಳೆಗಾರರಿಗೆ ಇರ್ತಕ್ಕಂಥ ಪ್ರೋತ್ಸಾಹಗಳು ಯೋಜನೆಗಳು ಏನೇನಿದಾವಂತಕ್ಕಂಥ ವಿಚಾರವಾಗಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಎಆರ್ ಕುರುಬರ್ ಅವರಿದ್ದಾರೆ. ಹಾಗೆಯೇ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ ಮಹೇಶ್ ಅವರಿದ್ದಾರೆ. ನೀವು ನೇರವಾಗಿ ಫೋನ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಫೋನ್ ಮಾಡಬೇಕಾದ್ರೆ ನಮ್ಮ ಫೋನ್ ಸಂಖ್ಯೆ 2233365 STD ಕೋಡ್ ಸಂಖ್ಯೆ 08532. ಇನ್ನೊಂದು ಫೋನ್ ಸಂಖ್ಯೆ 9449981732. ಈ ಫೋನ್ ಸಂಖ್ಯೆ ಈಗ ಕರೆಯನ್ನು ಮಾಡಿ ರೈತರು ಮಾವಿನ ಬೇಸಾಯದ ಬಗ್ಗೆ ಇರ್ಬೋದು, ಮಾವಿನ ಬೆಳೆ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಮಾಹಿತಿಯನ್ನು ಪಡ್ಕೋಬೋದು. ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಎ ಆರ್ ಕುರುಬರ್ ಅವರಿಗೂ ಮತ್ತು ಮಹೇಶ್ ಅವರಿಗೂ ಎಲ್ಲ ರೈತರ ಪರವಾಗಿ ಸ್ವಾಗತ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಒಂದು ಕರೆ ಬರ್ತಾ ಇದೆ. ಹಲೋ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ರತ್ನಾಕರ್ ಕೆ ಬಣಗಾರ ಅಂತ, ರಾಯಚೂರಿಂದ ಸರ್. ರತ್ನಾಕರ್ ಅವರೇ, ಕೇಳಿ, ಮಾವಿನ ಬೇಸಾಯಕ್ಕೆ ಸಂಬಂಧಿತ ಪ್ರಶ್ನೆಗಳು. ನಮ್ಮ ಮನೆಯಲ್ಲಿ ಮಾವಿನ ಗಿಡ ಇದೆ ಸರ್, ಮೋಸ್ಟ್ಲಿ ಒಂದು 5 ವರ್ಷದ ಇರ್ಬೇಕು ಗಿಡ, 5 ವರ್ಷದ. ಅದಕ್ಕೆ ಕಾಯಿಗಳು ಆಗ್ತಾ ಇಲ್ಲ ಸರ್. ಆಮೇಲೆ ಅದಕ್ಕೆ ಅದು ಇದು ಜೇಡ ಬರುತ್ತಲ್ಲ ಆತರ ಮಾವಿನ ಎಲೆಗಳಿಗೆಲ್ಲ ಇದಾಗ್ಬಿಡ್ತದೆ, ಕಾಯಿ ಬಿಡ್ತಾ ಇಲ್ಲ. ಅದಕ್ಕೆ ಇಂಜೆಕ್ಷನ್ ಮಾಡಿಸ್ಬೇಕಾ ಇಲ್ಲ ಏನಾದ್ರೂ ಔಷಧ ಏನಾದ್ರೂ ಇದು ಮಾಡ್ಬೇಕಾ ಅಂತ ಸರ್ ಮಾತಾಡ್ತಾರೆ. ಡಾಕ್ಟರ್ ಕುರುವರ್ ಅವ್ರು ಮಾತಾಡ್ತಾರೆ, ರತ್ನಾಕರ್ ಅವ್ರು ಕೇಳ್ತಾರೆ. ನಮಸ್ಕಾರ, ತಾವು ಹೇಳಿದ್ರಿ ಮಾವಿನ ಗಿಡ ನಿಮ್ಮ ಮನೆಯಲ್ಲಿ ಇದೆ ಅಂತೆ, 5 ವರ್ಷದ ಅಂತ ಹೇಳಿದ್ರಿ, ಒಳ್ಳೆ. ಈಗ ಈ ವರ್ಷ ತಮಗೆ ಗೊತ್ತಿರೋ ಹಾಗೆ ಎಲ್ಲ ರೈತರ ತೋಟಗಳಲ್ಲಿ ಸಹ ಹೂವಿನ ಒಂದು ಪ್ರಮಾಣ ಇನ್ನೂ ಕಡಿಮೆ ಇದೆ, ಹಾಗೂ ಕೆಲವೊಂದು ತೋಟಗಳಲ್ಲಿ ಹೂವಿನೇ ಕಾಣ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ವಾತಾವರಣ. ಸಾಮಾನ್ಯವಾಗಿ ನೀವು ಮನೆಯಲ್ಲಿ ಒಂದು ಗಿಡ ಆದತ್ತೆ ಅಂದ್ರೆ ನೀವು ಯಾವಾಗಲೂ ನೀರು ಕುಡಿತಿರ್ಬೋದು ಅಂತ ನನಗೆ ಅನಿಸ್ತದ. ನೀರು ಯಾವಾಗಲೂ ಸಪ್ಲೈ, ನೀವು ನೀರು ಯಾವಾಗಲೂ ಕೊಡಬಾರ್ದು. ಅಕ್ಟೋಬರ್ ನವೆಂಬರ್ದಲ್ಲಿ ನೀರು ಕುಡಿದು ಬಂದ್ ಮಾಡ್ಬೇಕು ಗಿಡಕ್ಕೆ. ಅಕ್ಟೋಬರ್ ನವೆಂಬರ್ದಲ್ಲಿ ಯಾವ ಕಾರಣಕ್ಕೂ ನೀರು ಕೊಡಬಾರ್ದು. ಮಳೆ ಬಂದ್ರೆ ಬರಲಿಕ್ಕ, ನೀವು ಮಾತ್ರ ನೀರನ್ನ ಗಿಡಕ್ಕೆ ಕೊಡಬಾರ್ದು. ನೀರು ಕೊಟ್ಟಿದ್ದೆ ಆದ್ರೆ ನಿಮಗೆ ನವೆಂಬರ್ ಏನೇ ಡಿಸೆಂಬರ್ ಜನವರಿದಲ್ಲಿ ಏನು ಹೂ ಬರಬೇಕಾಗ್ತದೆ, ಅದು ಬರುದಿಲ್ಲ, ತಡ ಆಗ್ತದೆ. ಅಟ್ಟೆ ಇದಕ್ಕೆ ಉತ್ತರ. ಹೂ ಬರ್ಲಿಲ್ಲ ಅಂದ್ರೆ ಕಾಯಿ ಬರ್ತದ್ರಿ? ಹೂ ಬರ್ಲಿಲ್ಲ ಅಂದ್ರೆ ಕಾಯಿ ಬರುದಿಲ್ಲ. ಏನ್ ತೊಂದ್ರೆ ಇಲ್ಲ, ನೀವು 4 ವರ್ಷಕ್ಕೆ 3 ವರ್ಷಕ್ಕೆ ಕಾಯಿ ಒಂದು ಅಂದೊಂದು ಅಲ್ಲೊಂದು ಇಲ್ಲೊಂದು ಕಾಯಿ ಕಾಣ್ತದೆ. 5 ವರ್ಷದ ಒಂದು ಗಿಡ ಅಂದ್ರೆ ಕಾಯಿ ಬಿಡುವಂತ ವಯಸ್ಸೇ ಅದಕ್ಕೆ. ಆದ್ರೆ ನಾನು ಹೇಳಿದಾಗೆ ನೀವು ಸತತವಾಗಿ ನೀರು ಕೊಡೋದ್ರಿಂದ ಅದಕ್ಕೆ ಹೂ ಬಿಡಲಿಕ್ಕೆ ಅದು ತಡ ಆಗುತ್ತೆ, ಹೂ ಬಿಡದೆ ಇರಬಹುದು. ಆದ ಕಾರಣ ಮುಂದಿನ ವರ್ಷ ನೀವು ಅಕ್ಟೋಬರ್ ನವೆಂಬರ್ದಲ್ಲಿ ನೀರು ಬಂದ್ ಮಾಡ್ರಿ, ಮುಂದೆ ಡಿಸೆಂಬರ್ ಜನವರಿಯಲ್ಲಿ ಹೂ ಬಿಡ್ತದ. ಅದು ನಾವು ಅದು ಮ್ಯಾಂಗೋ ಹಾಪರ್ ಅಂತ ಕರಿತೀವಿ. ಅದಕ್ಕೆ ತಾವು ಒಂದು ಗಿಡ ಅದಂದ್ರೆ ಬಹಳ ಕಾಳಜಿ ತಗೊಂಡಿಲ್ಲ ಅಂತ ಅನಿಸ್ತದ. ಏನ್ ಮಾಡ್ರಿ, ಮುಂದಿನ ದಿನಗಳಲ್ಲಿ ನವೆಂಬರ್ ಡಿಸೆಂಬರ್ ಟೈಮ್ದಲ್ಲಿ ಹೂ ಬಿಟ್ಟ ನಂತರ ಏನು ಹೂ ಬಿಡು ಟೈಮ್ದಲ್ಲಿ ಈ ಮ್ಯಾಂಗೋ ಹಾಪರ್ ಅಂತ ಒಂದು ಕೀಟ ಬರ್ತದೆ. ಆ ಕೀಟ ಹತೋಟಿಗಾಗಿ ಯಾವುದಾದ್ರೂ ಒಂದು ಔಷಧ ಕೀಟನಾಶಕವನ್ನು ಸಿಂಪಡಣೆ ಮಾಡಿದ್ದೆ ಆದರೆ ಅದು ಹತೋಟಿಗೆ ಬರ್ತದೆ. ಅದು ನಂತರ ಮುಂದೆ ಎರಡನೇ ಒಂದು ಸಲ ಒಂದು 15-20 ದಿವಸ ಬಿಟ್ಟು ಮತ್ತೊಂದು ಸಲ ನೀವು ಸಿಂಪಡಣೆ ಮಾಡಿದ್ದೆ ಆದರೆ ಇದು ಹತೋಟಿಗೆ ಬರುತ್ತೆ, ಯಾವುದೇ ತೊಂದರೆ ಇಲ್ಲ. ಒಂದೊಂದು ಎಲೆಗೆ ಹ್ಯಾಂಗ್ ಮಾಡ್ಲಿಕ್ಕೆ ಆಗ್ತದ್ರಿ? ಇಡೀ ಗಿಡಕ್ಕೆ ಮಾಡುದ್ರಿ? ಬೆಳಿಗ್ಗೆ ಮಾಡ್ರಿ, ಬೆಳಿಗ್ಗೆ ಮಾಡ್ರಿ, ಬಿಸಿಲು ಕಡಿಮೆ ಇದ್ದಾಗ ವಾತಾವರಣ ಕಡಿಮೆ ಇದ್ದಾಗ ಮಾಡ್ರಿ ಅಷ್ಟೇ. ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ ರತ್ನಾಕರ್ ಅವರೇ. ಮುಂದಿನ ಕರೆ. ಹಲೋ ಹಲೋ ಹಲೋ, ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಡಾಕ್ಟರ್ ಕುರುವರವರೇ, ಸಾಮಾನ್ಯವಾಗಿ ಈ ಸಲ ಭಾಳಷ್ಟು ಜನ ರೈತರು ಹೂ ಬಿಟ್ಟಿಲ್ಲ ಮಾವಿನ ತೋಟ ಅಂತ ಹೇಳ್ತಾರೆ. ಏನು ವೈಜ್ಞಾನಿಕ ಕಾರಣ ಈ ಸಲ ಮಾವಿನ ತೋಟಗಳು ಹೂನೇ ಬಿಟ್ಟಿಲ್ಲ? ಇಲ್ಲಿ ಹಲವಾರು ಕಾರಣಗಳ ಮೇಲೆ ಅದು ಹೂ ಬಿಡಲ್ಲ ಅಂತ ಹೇಳ್ಬೋದು. ಮೊದಲನೇದಲ್ಲಿ ಮಾವಿನಲ್ಲಿ ಒಂದು ವರ್ಷ ಹೂ ಬಿಡುತ್ತೆ, ಇನ್ನೊಂದು ಮುಂದಿನ ವರ್ಷ. ಈಗ 2021 ಹೂ ಬಿಟ್ಟಿತ್ತು ಅಂದ್ರೆ 2022 ಹೂವಿನ ಪ್ರಮಾಣ ಕಡಿಮೆ ಆಗ್ತದೆ. ಒಂದು ಕರೆ ಇದೆ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ನಮ್ಮ ಹೆಸರು? ರವಿ. ರವಿ ಅವರ ಪ್ರಶ್ನೆ ಕೇಳಿ, ಚುಟುಕಾಗಿ ಕೇಳಿ. ಏನ್ ಮಾವಿನ ಗಿಡದ ಬಗ್ಗೆ, ಮಾವಿನ ಬೆಳೆ ಬಗ್ಗೆ? ಹೌದು ಸರ್, ಸಬ್ಸಿಡಿ ಸರ್. ಸಬ್ಸಿಡಿ ಏನು? ನೀವು ತೋಟ ಹಚ್ಚಬೇಕಂತ ಮಾಡಿದಿರಾ? ಏನು ಕತೆ? ತೋಟಗಾರಿಕೆ ಮಾಡುವಾಗ ಮಾಡಿ ಸರ್. ತೋಟಗಾರಿಕೆ ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? 2 ಎಕರೆ. 2 ಎಕರೆ ನೀರಾವರಿ ಅನುಕೂಲ ಇದೆಯಾ? ಹಾಂ ಇದೆ ಸರ್. ಹ್ಞೂ, ಮಾವಿಗೆ ಏನು ಸಿಗ್ತದೆ ಸಬ್ಸಿಡಿ ಅಂತ ಕೇಳ್ತಿದ್ದಾರೆ. 10 ವರ್ಗೆ ಏನಾದರೂ ಸಹಾಯ ಇದೆಯಾ ಸರ್? ನಮ್ಮ ಮಹೇಶ್ ಅವ್ರು ಹೇಳ್ತಾರೆ. ನಿಮಗೆ ಮಾವು ಹೊಸದಾಗಿ ಏನಾರ ಪ್ಲಾಂಟೇಷನ್ ಮಾಡಬೇಕು ಅಂತಂದರೆ ನಿಮಗೆ ನಾವು ಉದ್ಯೋಗ ಖಾತ್ರಿಯಲ್ಲಿ ನಾವು ಅದಕ್ಕೆ ಸಹಾಯಧನ ನೀಡ್ತೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಾಗ ನೀವು ಅದಕ್ಕೆ ಸಣ್ಣ ಅತಿ ಸಣ್ಣ SC ST ಅಂದರೆ ಒಂದು 11 ಕೆಟಗರಿ ಅದಾವ, ಆ ಒಂದು ಕೆಟಗರಿಯಲ್ಲಿ ನೀವು ಬರಬೇಕು. ಮೊದಲೇದ್ದು ನಿಮ್ಮದು ಜಾಬ್ ಕಾರ್ಡ್ ಇರಬೇಕು. ಜಾಬ್ ಕಾರ್ಡ್ ಇಲ್ಲ ಸರ್. ಜಾಬ್ ಕಾರ್ಡ್ ಇಲ್ಲ. ಊರು ಯಾವ್ದು ನಿಮ್ದು? ರಾಯಚೂರು. ರಾಯಚೂರು ಪ್ರಾಪರ್ ಹೊಲ ಎಲ್ಲಿ ಬರ್ತದ? ಹೊಲ ಕಡೆ ಬೇರೆ ಊರಾಗ ಬರ್ತದೆ. ಊರು ಊರ ಹೆಸರು ಹೇಳ್ರಿ. ಊರು ಮಟಮಾರ್ಯಾಗ. ಮಟಮಾರ್ಯಾಗ ನಿಮ್ಗ ಒಂದು ಫಸ್ಟ್ ನೀವು ಮಣ್ಣು ನೀರು ಎರಡು ಪರೀಕ್ಷೆ ಮಾಡಿಸ್ರಿ. ಯಾಕಂದ್ರೆ ಅದಕ್ಕ ನಿಮ್ಗ ಉಸುಗು ಕೆಂಪು ಉಸುಗು ಮಿಶ್ರಿತ ಮಣ್ಣು ಬೇಕು. ನಿಮ್ ಮಟಮಾರಿ ಕಡೆ ಆ ರೀತಿ ಮಣ್ಣುಗಳು ಇಲ್ಲ. ಬರೇ ನನಗನ್ಸಿದ ಮಟ್ಟಿಗೆ ಅಲ್ಲಿ ಬ್ಲಾಕ್ ಕಾಟನ್ ಸಾಯಿಲ್ ಬರ್ತಾವ. ಮಣ್ಣು ನೀವು ನೀರು ಪರೀಕ್ಷೆ ಮಾಡಿಸ್ರಿ, ಆಮೇಲೆ ಬಂದು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡ್ರಿ. ಅದಕ್ಕೆ ಸಹಾಯದ ಅನ್ನೋದ್ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಒಳ್ಳೇದು, ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ. ಹ್ಮ್, ಡಾಕ್ಟರ್ ಕುರ್ಬರ್ ಅವ್ರು ಹೇಳ್ತಾ ಇದ್ದಿರ್ತಾವೆ, ಮಾವು ಒಂದು ವರ್ಷ ಹೂ ಬಿಡುತ್ತೆ, ಒಂದು ವರ್ಷ ಕಡಿಮೆ ಆಗತ್ತೆ ಅಂತಕ್ಕಂಥ ವಿಚಾರ. ಈ ಸಲ ಅದೇ ಆಗ್ಬೋದು ಅಂತೀರ? ಹೋದ ವರ್ಷ ಎಲ್ಲ ಹೂ ಚೆನ್ನಾಗಿ ಬಂದಿತ್ತು, ಈ ಸಲ ಕಡಿಮೆ ಆಗತ್ತೆ ಅಂತೀರ? ಹೇಗೆ ಎಲ್ಲ ರೈತರಿಗೆ ಅದೇ ಥರ ಅಂತ ಹೇಳಕ್ ಬರಲ್ಲ. ರೈತರು ತಮ್ಮ ತಮ್ಮ ತೋಟ ಹೋದ ವರ್ಷ ಹೂ ಬಿಟ್ಟಿತ್ತ, ಹೂ ಬಿಟ್ಟಿದ್ರೆ ಎಷ್ಟು ಪ್ರಮಾಣದಲ್ಲಿ ಬಿಟ್ಟಿತ್ತ, ಹೆಚ್ಚಿಗೆ ಬಿಟ್ಟಿತ್ತ, ಕಡಿಮೆ ಬಿಟ್ಟಿತ್ತ ಅಂತ ನೋಡ್ಬೇಕು, ಗೊತ್ತಿರ್ಬೇಕು. ಹೋದ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬಿಟ್ಟದ ಅಂತಂದ್ರೆ ಈ ವರ್ಷ ಅಷ್ಟೇ ಪ್ರಮಾಣದಲ್ಲಿ ಹೂ ಬಿಡಲ್ಲ, ಕಡಿಮೆ ಪ್ರಮಾಣದಲ್ಲಿ ಬಿಡ್ತದೆ. ಯಾಕಂದ್ರೆ ಇದು ಆ ಮಾವಿನ ಗಿಡದ ಗುಣಧರ್ಮ, ಅದನ್ನ ನಾವು ಮೊದಲು ತಿಳ್ಕೋಬೇಕು. ಒಂದ್ ವರ್ಷ ಜಾಸ್ತಿ, ಒಂದ್ ವರ್ಷ ಕಡಿಮೆ ಬೀಳ್ತದೆ, ಅದು ಗುಣಧರ್ಮ. ಗುಣಧರ್ಮ ಅದು ಗುಣಧರ್ಮ, ಆ ಗುಣವನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ. ಒಂದು ಎರಡನೇದು ಇನ್ನೊಂದು ವಿಷಯ ತಮಗೆ ಗೊತ್ತಿರುವ ಹಾಗೆ, ಈಗ ನಾವು ಹೇಳ್ತೇವೆ ಮಾವು ಸಾಮಾನ್ಯವಾಗಿ ನವಂಬರ್ ಡಿಸೆಂಬರ್ ದಲ್ಲಿ ಹೂ ಬಿಡುತ್ತೆ ಅಂತ ಹೇಳ್ತೇವೆ. ನವಂಬರ್ ಡಿಸೆಂಬರ್ ದಲ್ಲಿ ಹೂ ಬಿಡುವ ಟೈಮ್ದಲ್ಲಿ ರೈತರು ಯಾರ್ಯಾರು ರೈತರ ತೋಟಗಳದವಲ್ಲ, ಆ ತೋಟಗಳನ್ನಗೆ ಎರಡು ತಿಂಗಳ ಮುಂಚೆನೆ ನೀರು ಕೊಡುವುದು ಬಂದ್ ಮಾಡ್ಬೇಕು. ತೋಟಕ್ಕೆ ಒಟ್ಟೆ ನೀರು ಕೊಡಬಾರದು ಅಂದ್ರೆ ನವಂಬರ್ ಡಿಸೆಂಬರ್ ಕೊಡಬಾರ್ದು ಅಂತೀರಾ? ಅದಕ್ಕೆ ಮುಂಚೆ, ಅಕ್ಟೋಬರ್ ನವಂಬರ್, ಅಕ್ಟೋಬರ್ ನವಂಬರ್, ಅಕ್ಟೋಬರ್ ನವಂಬರ್ ದಲ್ಲಿ ತೋಟಗಳಿಗೆ ನೀರು ಕೊಡುವುದನ್ನು ಬಂದ್ ಮಾಡಬೇಕು. ಇದು ಎಷ್ಟೋ ಮಂದಿ ರೈತರು ತಿಳ್ಕೊಂಡಿಲ್ಲ, ಇದು ತಿಳ್ಕೋಬೇಕು. ಯಾಕೆ ಹೇಳ್ತೇವೆ ಅಂದ್ರೆ, ಅಕ್ಟೋಬರ್ ನವಂಬರ್ ದಲ್ಲಿ ಮಣ್ಣು ಹಸಿ ಇರಬಾರ್ದು, ಒಣಗಿರಬೇಕು. ಒಣಗಿದ್ರೆ ಮಾತ್ರ ನಮಗೆ ಸಾಮಾನ್ಯವಾಗಿ ನವಂಬರ್ ಕೊನೆಯ ವಾರ ಡಿಸೆಂಬರ್ ಜನವರಿಯಲ್ಲಿ ಈ ಮಾವಿನ ಗಿಡ ಹೂ ಬಿಡುತ್ತದೆ ಅಂತ ಹೇಳ್ತೀವಿ. ಇದು ಕಂಪಲ್ಸರಿ ಪ್ರತಿ ವರ್ಷ ರೈತರು ಮಾಡಲೇಬೇಕು. ಅಕಸ್ಮಾತ್ ಮಳೆ ಬಂತಂತ ಕೊಡ್ರಿ, ಮಳೆ ಬಂತಂದ್ರೆ ಹೂ ಬಿಡುವ ಸಮಯ ಒಂದು ಕಡಿಮೆ ಆಗುತ್ತೆ, ಅಂದ್ರೆ ಹೆಚ್ಚಿಗೆ ಟೈಮ್ ತಗೋತದೆ. ಈಗ ನವಂಬರ್ದಲ್ಲಿ ಡಿಸೆಂಬರ್ ಹೂ ಬಿಡ್ತಿತ್ತಂದ್ರೆ ಜನವರಿ 15 ನಂತ ಜನವರಿ ಕೊನೆಯವರೆಗೆ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬಹುದು. ಮಳೆ ಆದ್ರೂ ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಮಳೆ ಯಾತಪ್ಪ ಅಂದ್ರೆ ಡಿಸೆಂಬರ್ ನವಂಬರ್ದಲ್ಲಿ, ನವಂಬರ್ ಮಳೆ ಆಯ್ತಂದ್ರೆ ಗ್ಯಾರಂಟಿ ಆಗಿ ನಿಮಗೆ ಹೂ ಗಿಡ ಬಿಡುವ ಹೂ ಬಿಡೋದು ತಡ ಆಗ್ತಂತ ತಿಳ್ಕೊಬೇಕು ರೈತರು. ಅಂದ್ರೆ ನಿಮ್ಮ ವಿಚಾರದಲ್ಲಿ ಅಕ್ಟೋಬರ್ ನವೆಂಬರ್ ನಲ್ಲಿ ನೀರು ಕೊಡಬಾರದು, ಅದಕ್ಕೆ ಮುಂಚೆ ನೀರು, ಬೇಸಿಗೆಲ್ಲ ನೀರು ಕೊಟ್ಟ ಸಮಸ್ಯೆ ಏನು? ಸಮಸ್ಯೆ ಇಲ್ಲ, ಬಿಟ್ಟ ಮೇಲೆ ನೀರು ಕೊಡ್ಬೇಕು. ನಂತರ ಹೂ ಬಿಟ್ಟ ಮೇಲೆ ಅಂದ್ರೆ ಹೂಗ ಕಾಯಿ ಕಚ್ಚುತ್ತದೆ, ಕಾಯಿ ಕಚ್ಚಿ ನಿಮಗೆ ಒಂದು ಸಣ್ಣ ಜೋಳದ ಕಾಳದಷ್ಟು ಪ್ರಮಾಣದಲ್ಲಿ ಬೆಳೀತದೆ. ಅಂತ ಸಮಯದಲ್ಲಿ ಮತ್ತೆ ನೀರು ಕುಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಹೂ ಬಿಟ್ಟಾಗಲ್ಲ, ಹೂ ಬಿಟ್ಟು ಕಾಯಿ ಕಚ್ಚಿದ ನಂತರ ಈಗ ಜೋಳದ ಕಾಳದಷ್ಟು ಆದಾಗ ತೋಟಕ್ಕೆ ನೀರನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಯಾವ ತರ ಮಾಡ್ಬೇಕು? ಒಮ್ಮೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಒಮ್ಮೆ ನೀರು ಕೊಡಬಾರ್ದು, ಹಂತ ಹಂತವಾಗಿ ನೀರಿನ ಪ್ರಮಾಣ ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಒಮ್ಮೆ ಒಂದು ಒಂದು 100 ಲೀಟರ್ ಒಂದು ಗಿಡಕ್ಕೆ ಕೊಡಬಾರ್ದು, ಒಂದು 20 ಲೀಟರ್. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ರೇಖೌಡ್ರಿ. ನಮಸ್ಕಾರ, ಕೇಳಿ, ಪ್ರಶ್ನೆ ಕೇಳಿ. ಮಾವಿನ ಬೇಸಾಯದ ಬಗ್ಗೆ ನಿಮ್ಮ ಪ್ರಶ್ನೆ ಏನಾದ್ರು ಕೇಳಿ. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಾವಿನ ಸಸಿ ಮಾವಿನ ಸಸಿ ಮಾಡ್ಬೇಕತ್ ಮಾಡಿರಿ, ನಾಟಿ ಮಾಡ್ಬೇಕತ್ ಮಾಡಿರಿ. ಊರ್ ಯಾವ್ದ್ರಿ? ಉಟ್ಟುಕನೂರು. ಉಟ್ಟುಕನೂರು. ನೀರು ಭೂಮಿ ಎಂತದ್ರಿ? ಕಪ್ಪು ಭೂಮಿ ಇದೆಯಾ ಅಥವಾ ಎಂತ ಭೂಮಿ ಇದೆ? ನೀರಿನ ಅನುಕೂಲತೆ ಇದೆ ನಿಮಗೆ? ನೀರಿಂದ ಅನುಕೂಲ ಐತೆ ಸರ್, ಆಳೈತೆ ಸರ್ ಹೊಲದಂಡಿಗೆ. ಉಪ್ಪಿನಂಶ ಇದ್ರೆ ಅದಕ್ಕೆ ಹೇಗೆ ಡಾಕ್ಟರ್ ಕುರ್ಬರ್ ಅವ್ರು ಏನ್ ಹೇಳ್ತಾರೆ? ಇಲ್ಲ, ಉಪ್ಪಿನಂಶ ನನಗೆ ಅನ್ಸ್ಬಿಟ್ಟಿಗೆ ಇದು ಭತ್ತದ ಗದ್ದಿ ಇರ್ಬೋದ ಅನಿಸ್ತದ ನನಗೆ. ಹೌದೇನ್ರಿ ಸರ್? ಮೊದಲು ಭತ್ತ ಹಾಕ್ತಿದ್ರೇನ ಅಲ್ಲಿ? ಅಲ್ಲ, ಭೂಮಿಗೆ ಭತ್ತ ಹಾಕ್ತಿದ್ರ ಮೊದಲು ನೀವು? ಉಪ್ಪು ಐತೆ ಅಂತಂದ್ರಲ್ಲ ಉಪ್ಪಿನಂಶ. ನೀವು ಮೊದಲು ಭತ್ತ ಹಾಕ್ತಾ ಇದ್ರಿ ಕಾಂತ, ಅಂತ ಭೂಮಿಗೆ ನಿಮ್ಮ ಮಾವಿನ ತೋಟ ಮಾಡ್ಬೇಕಂತೀರಿ, ದಯಮಾಡಿ ಮಾಡಬೇಡ್ರಿ. ಯಾವ ಮೊದಲು ನೀವು ಭತ್ತ ಬೆಳೀತಿದ್ರಿ ಅಂತ ಹೊಲಗಳನ್ನ ಮಾವಿನ ನೀವು ತೋಟ ಸ್ಥಾಪನೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೋಬೇಡ್ರಿ. ಯಾಕಂಗದ್ರೆ ಹಲವು ವರ್ಷಗಳಿಂದ ನೀವು ಭತ್ತ ಬೆಳೆದ್ರಿಂದ ಅಂತ ಭೂಮಿಯಲ್ಲಿ ಉಪ್ಪಿನಂಶ ಹೆಚ್ಚಾಗಿರೋದ್ರಿಂದ ಮಾವು ಸರಿಯಾಗಿ ಬರೋದಿಲ್ಲ, ದಯಮಾಡಿ ಮಾಡಬೇಡಿ. ಉಪ್ಪಿನಂಶ ಇದ್ರೆ ಮೀನು ಸಾಕಾಣಿಕೆ ಮಾಡ್ರಿ, ಕೆರೆ ಮಾಡಿ. ಬನ್ನಿ ಇಲ್ಲೇ ಇಲಾಖೆಗೆ ಬಂದ್ ಭೇಟಿಯಾಗಿ. ನೀವು ಫೋನ್ ಮಾಡಿದ್ರಲ್ಲ ಮಣ್ಣಿ ಸಲನು ಮಾಡಿದ್ರಿ ನೀವು ಮೀನುಗಾರಿಕೆ ಬಗ್ಗೆ. ಮೀನುಗಾರಿಕೆ ಇಲಾಖೆಗೆ ಬಂದ್ ಭೇಟಿಯಾಗ್ರಿ. ಕೃಷಿ ಹೊಂಡ ಮಾಡ್ಲಿಕ್ಕೆ, ಮೀನು ಕೆರೆ ಮಾಡ್ಲಿಕ್ಕೆ ಎಲ್ಲ ಅನುಕೂಲತೆ ಮಾಡಿಕೊಡ್ತಾರೆ. ಬಂದ್ ಭೇಟಿಯಾಗಿ ಅರ್ಜಿ ಕೊಟ್ಟು ಪರಿಶೀಲನೆ ಮಾಡ್ಕೊಳ್ರಿ. ಹಾಂ, ಒಳ್ಳೇದು ಒಳ್ಳೇದು, ಧನ್ಯವಾದ. ಮಹೇಶ್ ಅವರು, ತಾವು ಈ ಸಲ ರಾಯಚೂರು ಒಂದು ತಾಲೂಕನ್ನು ತೆಗೆದುಕೊಂಡಾಗ ಇಲ್ಲಿ ಮಾವಿನ ಒಂದು ಕ್ಷೇತ್ರ ಎಷ್ಟಿದೆ, ಅಂದಾಜಾಗಿ ಎಷ್ಟು ಎಕರೆದಲ್ಲಿ ಮಾವು ಬೆಳೀತಿದ್ದಾರೆ ರೈತರು? ನಾವು ಈ ಸರಿ ಅಂದರೆ ನಾವು ಪ್ರತಿ ವರ್ಷ ಒಂದು ಬೆಳೆ ಸಮೀಕ್ಷೆ ಮಾಡ್ತೇವೆ. ಆ ಬೆಳೆ ಸಮೀಕ್ಷೆ ಆಧಾರದ ಮೇಲೆ 1233 ಹೆಕ್ಟರ್ ಇದೆ ನಮ್ಮ ರಾಯಚೂರು ಹೆಕ್ಟರ್ ಈ ಸದ್ಯ ನಮಗಿದೆ. ಅದಲ್ಲದೆ ಅದು ಮುಂಗಾರಿಗಾಯ್ತು ಸರ್, ಇದು ಈ ಮುಂಗಾರು ಆದ ತಕ್ಷಣ ಕೆಲವರು ಈಗೂ ಡಿಸೆಂಬರ್ ವರೆಗೂ ಪ್ಲಾಂಟಿಂಗ್ ಮಾಡ್ಯಾರೆ. ನಮ್ಮ ಇಲಾಖೆ ಒಂದು ಇದ್ರ ಪ್ರಕಾರ ಒಂದು ಕರೆ ಇದೆ. ಹೇಳಿ, ಕರೆ ಕಟ್ ಆಗಿದೆ. ಈ ಸರಿ ನಾವು ಈ ಎಂ ಜಿ ಎನ್ ಆರ್ ಇ ಜಿ ಅಲ್ಲಿ ನಾವು ಪ್ರತಿ ತಿಂಗಳ ಇದಕ್ಕೆ ವರದಿನ ಕೊಡ್ತೀವಿ. ಅದರ ಡಾಟಾ ಬೇಸ್ ಮೇಲೆ ಸುಮಾರು ಈ ವರ್ಷ ನಮಗೆ 265 ಎಕರೆ ಕೂಡ ಮಾವು ಪ್ರದೇಶ ವಿಸ್ತೀರ್ಣ ಹೆಚ್ಚಿಗೆ ಆಗಿದೆ. ಹೆಚ್ಚಿಗೆ 265 ಎಕರೆ. ಓಹೋ, ಇದು ಅಂದ್ರೆ ಹೆಕ್ಟರ್ಗೆ ತಗೊಂಡ್ರೆ ಅರೌಂಡ್ 150-160 ಹೆಕ್ಟರ್ ಮಾವು ಪ್ರದೇಶ ವಿಸ್ತರಣೆ ಈ ವರ್ಷ ಮತ್ತೆ ನಾವು ನರೇಗಾದಲ್ಲಿ ಮಾಡಿರ್ತೀವಿ. ಉದ್ಯೋಗ ಖಾತ್ರಿಯಲ್ಲಿ ಇದರಲ್ಲಿ ಯಾಕೆ ರೈತರು ಮುಂದೆ ಬರ್ತಾರೆ ಮಾಡ್ಕೊಂತಾರೆ ಅಂತಂದ್ರೆ ಸರ್, ಇದಕ್ಕೆ ಒಂದು ಹೆಕ್ಟರ್ಗೆ ನಾವು ಒಂದು ಕರೆ ಇದೆ ನಂತರ ಮಾತಾಡೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ದೇವಣ್ಣ ಸರ್, ಉಡಲಿದ್ದ ಉಡ ದೇವಣ್ಣ ಅವರು. ಕುರುಬರ್ ಸರ್ಗೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ದೇವಣ್ಣ. ಕೇಳಿ, ಪ್ರಶ್ನೆ ಕೇಳಿ ದೇವಣ್ಣ ಅವ್ರೆ. ಇದು ಮಾವಿನ ಸಸಿ ಎಲ್ಲಿ ಸಿಗ್ತಾವ ಸರ್? ನೀವು ನಾಟಿ ಮಾಡ್ಬೇಕತ್ರಿ ದೇವಣ್ಣ? ಜೂನ್ ಜುಲೈದಲ್ಲಿ ನೀವು ತೋಟಗಾರಿಕೆ ಇಲಾಖೆಗಾರಿ ಹೋರಿ, ಇಲ್ಲಾಂದ್ರೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗಾರಿ ಬರ್ರಿ. ಈ ಬ್ಯಾಸಿಗೆ ಒಳಗೆ ಏನು ಗಿಡ ಹಚ್ಚಬೇಡ್ರಿ. ಏಪ್ರಿಲ್ ಮೇದಲ್ಲಿ ಕುಣಿ ತೆಗೆದಿಟ್ಟು ಬಿಡ್ರಿ. ಬಿಸಿಲಿಗೆ ಒಣಗ್ತದೆ ಎಲ್ಲ ಕುಣಿ. ಜೂನ್ ಮಳೆಗಾಲ ಬರ್ತದೆ, ಒಂದು ಮಳೆ ಬರೋಣ ಎಲ್ಲ ಮಣ್ಣು ಮುಚ್ಚಿ ಬಿಡ್ರಿ. ಒಂದು ಎರಡು ಮಳೆ ಬರೋಣ, ಸಸಿ ಬಂದು ತಗೊಂಡು ಹೋಗಿ ನಾಟಿ ಮಾಡಿಬಿಡ್ರಿ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ರಿ, ತೋಟಗಾರಿಕೆ ಇಲಾಖೆಗೆ ಬರ್ರಿ, ಎಲ್ಲಾದ್ರೂ ಬನ್ನಿ. ನಿಮ್ಗೆ ಒಳ್ಳೆ ತಳಿ ತಗೊಂಡು ನಾಟಿ ಮಾಡ್ರಿ, ಒಳ್ಳೇದಾಗ್ತದೆ. ಸರಿ ಸರ್, ಒಳ್ಳೇದು. ಧನ್ಯವಾದ ದೇವಣ್ಣ ಅವ್ರಿಗೆ. ಮಹೇಶ್ ಅವ್ರು ತಾವು ಹೇಳ್ತಾ ಇದ್ರು ಎನ್ ಆರ್ ಇ ಜಿ ಒಳಗೆ ಕ್ಷೇತ್ರ ವಿಸ್ತೀರ್ಣ ಆಗಿದೆ ಅಂತಕ್ಕಂಥದ್ದು 266 ಎಕರೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ಎನ್ ಆರ್ ಇ ಜಿ ಒಳಗೆ ಅನುಕೂಲತೆಗಳು, ಮಾವಿನ ಬೆಳೆಯುವಂಥ ರೈತರಿಗೆ ಏನೇನು ಅನುಕೂಲತೆಗಳಿದ್ದಾವೆ ಎನ್ ಆರ್ ಇ ಜಿ ಯೋಜನೆಯಲ್ಲಿ? ಈಗಾಗಲೇ ಒಬ್ಬ ರೈತರಿಗೆ ನಾವು ಚರ್ಚೆ ಮಾಡಿದಂಗೆ, ಈಗ ಎಲ್ಲ ರೈತರು ಕೂಡ ನಾವು ಪ್ರದೇಶ ವಿಸ್ತರಣೆ ಒಂದು ಯೋಜನೆಯನ್ನು ಎಂ ಜಿ ಎನ್ ಆರ್ ಇ ಜಿಯಲ್ಲೇ ಕೊಡ್ತಾ ಇದ್ದೀವಿ ಸರ್. ಇದರಲ್ಲಿ ಒಂದು 11 ಕೆಟಗರೀಸ್ ಇದೆ, ಅಂದರೆ ನರೇಗಾ ಒಂದು ಶೆಡ್ಯೂಲ್ 1 ಪ್ರಕಾರ. ಆ 11 ಕೆಟಗರಿ ರೈತರು ಅಂದರೆ ಮೊದಲದು ಎಸ್ ಸಿ ಎಸ್ ಟಿ, ಸಣ್ಣ ಅತಿ ಸಣ್ಣ ರೈತರಾಗಿರ್ಬೋದು, ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ದಾರರು, ಮಹಿಳಾ ಆಧಾರಿತ ಕುಟುಂಬ, ಟ್ರೈಬಲ್ ನಮ್ಮಲ್ಲಿ ಬರಲ್ಲ, ಕೆಲವು ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂದರೆ ಈ ಮುಳುಗಡೆ ಪ್ರದೇಶಗಳು ಇರ್ತಾವೆ ಅಂಥವು, ಗುಡ್ಡಗಾಡು ಪ್ರದೇಶ, ಅಂದರೆ ಒಂದು 11 ಕೆಟಗರಿ ಇದಾವೆ ಸರ್. ಇಲ್ಲಿ ನನ್ನ ತಾಲೂಕಿನಲ್ಲಿ ನಾವು ನೋಡಿದ ಪ್ರಕಾರ ಯಾವುದೇ ಒಂದು ದಾಖಲೆ ರೈತರಲ್ಲಿ ಇದ್ದೇ ಇರ್ತದೆ. ಸೊ ಅಂಥ ರೈತರು ಜಾಬ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಜಾಬ್ ಕಾರ್ಡ್ ಮಾಡಿಕೊಂಡು ಅವರು ನಮ್ಮಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ನಾವು ಅವರಿಗೆ ಒಂದು ಹೆಕ್ಟರ್ಗೆ, ಈಗ ನರೇಗಾ ಒಂದು ಯೂನಿಟ್ ಕಾಸ್ಟ್ ಪ್ರಕಾರ 100,000 ರೂಪಾಯಿ ನಾವು ಕೊಡ್ಬೋದು ಸರ್ ಒಂದು ಹೆಕ್ಟರ್ಗೆ. ಇದರಲ್ಲಿ ಲೇಬರ್ದು 81,000, ಮಟೀರಿಯಲ್ ಕಾಸ್ಟ್ ಅಂದರೆ ಗಿಡದ್ದು ನಾವೇನು ಪೇಮೆಂಟ್ ಇರ್ತದಲ್ಲ ಅದು 29,000 ಸಸಿದು ಕೊಡ್ಬೋದು ಸರ್. ಒಬ್ಬ ರೈತರಿಗೆ ನಾವು 2.5 ಲಕ್ಷ ತನ ಇದರಲ್ಲಿ ಸೌಲಭ್ಯನ ನೀಡಬಹುದು. ಒಂದು ಹೆಕ್ಟರ್ಗೆ ಇಲ್ಲ, ಒಂದು ಹೆಕ್ಟರ್ ಅಲ್ಲ, ಒಂದು ಹೆಕ್ಟರ್ಗೆ ನಾವು 100,000 ಅಂದ್ರೆ ಅವನು 2 ಹೆಕ್ಟರ್ ಮಾಡಿಸ್ಕೋಬಹುದು. ಒಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ಹಲೋ, ಹಲೋ, ನಮಸ್ಕಾರ ರೀ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾಗೇರಗೌಡ ಗೊಂಜಾಗಿದೆ ಸರ್. ನಮ್ದು ಸ್ವಲ್ಪ ಕಲ್ಲುಗುನ ಆದ್ರಿ, ಅದ್ರ ಮಾನ ಗಿಡ ಹಚ್ಚಿವ್ರಿ ಹಂಗ ಆಗಲ್ರಿ ಸರ್. ನಾವ್ ಯಾರು ಕೇಳಿಲ್ರಿ. ಏನಾಗಿದ್ರಿ? ಅಣ್ಣ ಕಲ್ಲುಗುನ ಆದ್ರಿ ನಮ್ದು ಗೊಂಜಾಡಿಗೆ ಹಚ್ಚಿ ಈಗ ನಾಟಿ ಮಾಡಿರಿ. ಆಯ್ತು ಸರ್, ಒಂದ್ 50-60 ಗಿಡ ಹಚ್ಚಿವ್ರಿ ಹಂಗ ಆಗಲ್ರಿ ಸರ್. ಎಷ್ಟು ವರ್ಷ ಆಯ್ತು ಹಚ್ಚಿರಿ? ನಾಲ್ಕೈದು ತಿಂಗಳು. ನಾನು ಹೇಳೋದು ಮಾವು ಕಲ್ಲಿ ತಳಗ ಭೂಮಿ ತಳಗಡೆ ಕಲ್ಲಿನ ಬಂಡೆ ಅದಾವ, ಬರೀ ಗುಂಡು ಕಲ್ಲು ಅದಾವ. ಸಣ್ಣ ಸಣ್ಣ ಕಲ್ಲು ಇದ್ರೆ ಏನ್ ತೊಂದ್ರೆ ಇಲ್ಲ, ಬರ್ತದೆ, ತಾಳ್ಮೆ ಇರ್ಲಿ ನಿಮ್ಮ ಹತ್ರ. ಏನಾಗುದಿಲ್ಲ ಅಂದ್ರೆ ಒಂದೇ ಒಂದು ತಿಳ್ಕೊಬೇಕ್ರಿ ದಯಮಾಡಿ. ತಾವು ನಿಮ್ಗೆ ಭೂಮಿಯ ಒಳಗಡೆ ಹಾಸು ಕಲ್ಲು ಇರಬಾರ್ದು, ಕಲ್ಲಿನ ಬಂಡಿ ಇರಬಾರ್ದು. ಹೇ, ಅವ್ ಏನಾಗುದ್ರೆ ಒಳ್ಳೇದು, ಸಣ್ಣ ಸಣ್ಣ ಕಲ್ಲು ಇದ್ರೆ ಒಳ್ಳೇದು ಗಿಡಗಳಿಗೆ. ಹಾ, ಏನಾಗುದಿಲ್ಲ, ಚಲೋ ಆಗ್ತದ್ರಿ. ನಾ ಒಂದ್ 2-3 ವರ್ಷ ತಡೀರಿ, ಹಾ ಚೆನ್ನಾಗ್ ಆಗ್ತದ. ಆಯ್ತು, ಒಳ್ಳೇದು, ಧನ್ಯವಾದ. ಈಗ ಒಬ್ಬ ರೈತ ಎನ್ ಆರ್ ಇ ಜಿ ಒಳಗ ಒಂದ್ ಹೆಕ್ಟರ್ ತನ ಮಾಡಿಸ್ಕೋಬಹುದು. 2 ಹೆಕ್ಟರ್ ತನ ಅಂದ್ರೆ 2.5 ಲಕ್ಷ ಅವನಿಗೆ ನಾವು ಅದರಲ್ಲಿ ಅಮೌಂಟ್ ಲಿಮಿಟ್ ಇದೆ ಸರ್. 2.5 ಲಕ್ಷ ಅಂದ್ರೆ ನಾವು 1 ಹೆಕ್ಟರ್ಗೆ 100,000 ಕೊಟ್ಟಾಗ ಅವನು 2 ಹೆಕ್ಟರ್ ವರೆಗೂ ಮಾಡಬಹುದು ಈ ಬೆಳೆಯನ್ನ. ಒಬ್ಬ ರೈತ. ಡಾಕ್ಟರ್ ಕುರುಬರ್ ಅವರಿಗೆ ಮುಖ್ಯವಾಗಿ ಮಾವನ್ನ ಏನು ಸಾಕಷ್ಟು ಜನ ರೈತರು ನಿರ್ವಹಣೆಯನ್ನ ಸರಿ ಮಾಡೋದಿಲ್ಲ ಅಂತ ಅನ್ಸುತ್ತೆ, ಏನು ತಪ್ಪು ಮಾಡ್ತಾ ಇದ್ದಾರೆ ತೋಟಗಳ ನಿರ್ವಹಣೆಯಲ್ಲಿ? ಮಾವಿನ ತೋಟದ ನಿರ್ವಹಣೆ ಹಣ್ಣು ಬಂದಾಗ ಅಷ್ಟೇ ಗೊಬ್ಬರ ಹಾಕೋದು ನೀರು ಬಿಡೋದು ಮಾಡ್ತಾರೆ, ಉಳಿದ ದಿನಗಳಲ್ಲಿ ಅದರ ನೋಡಲಿಕ್ಕೆ ಹೋಗೋದಿಲ್ಲ. ಇಲ್ಲ, ನಾನು ಸಮಯದ ಒಂದು ಕಡಿಮೆ ಇರೋದ್ರಿಂದ ನಾನು ಎರಡು ಮೂರು ಪಾಯಿಂಟನ್ನು ಭಾಳ ಕ್ವಿಕ್ಕಾಗಿ ಹೇಳ್ತೀನಿ. ಒಂದನೇದು, ರೈತರು ನಾ ಈಗಾಗಲೇ ಹೇಳಿದಂಗೆ ಅಕ್ಟೋಬರ್ ನವಂಬರ್ ಟೈಮ್ದಕ್ಕೆ ಮುಂಚೆ ಯಾವುದೇ ರೀತಿಯಿಂದ ನೀರು ಕೊಡಬಾರದು, ಇದು ಒಂದನೇದ್ದು. ಇದು ಕಂಪಲ್ಸರಿ ಎಲ್ಲ ರೈತರು ಪಾಲಿಸಬೇಕು. ಎಣ್ಣೆದ್ದು ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ, ಹೂ ಬಿಡುವ ಸಮಯದಲ್ಲಿ ಮೊದಲಿಗೆ ಹೂ ಬಿಡುವ ಸಮಯದಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಬೂದಿ ರೋಗ ಮತ್ತು ಮ್ಯಾಂಗೋ ಹಾಫರ್ ಅಂತ ಎರಡು ಒಂದು ರೋಗ ಒಂದು ಕೀಟ ಬರುತ್ತೆ. ಇವು ರೈತರು ಮುಂಜಾಗೃತ ಕ್ರಮವಾಗಿ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕನ ಸಿಂಪರಣೆ ಮಾಡಲೇಬೇಕು ಹೂ ಬಿಡುವ ಸಮಯದಲ್ಲಿ. ಹೂ ಆ ಸಿಂಪರಣೆ ಮಾಡಿದ ಮತ್ತೆ ಒಂದು 15-20 ದಿವಸ ನಂತರ ಮತ್ತೊಂದ್ಸಲ ಅದೇ ಒಂದು ಕೀಟನಾಶಕ ಮತ್ತು ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡಿದ್ದೇ ಆದರೆ ನಿಮಗೆ ಒಳ್ಳೆಯದು. ಇದು ಎಷ್ಟೋ ಜನ ರೈತರು ಮಾಡಲ್ಲ. ಅಂದ್ರೆ ರೈತರು ಏನ್ ಮಾಡ್ತಾರೆ, ಹೂ ಎಲ್ಲ ಉದರಾಕತ್ತಿದ ಮೇಲೆ ಚಾಲು ಮಾಡ್ತಾರೆ, ಅದು ಮಾಡಬೇಡಿ. ಮೂರನೇದ್ದು ರೈತರು ತಿಳ್ಕೋಬೇಕು, ಈಗ ಕಾಯಿ ಕಚ್ಚಿದ ಮೇಲೆ ಹೂ ಆಯ್ತು, ಕಾಯಿ ಕಚ್ಚಿದ ಮೇಲೆ ನೀರು ಮತ್ತೆ ಗಿಡಗಳಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾವಾಗ ಮಾಡಬೇಕಂದ್ರೆ ಕಾಯಿ 50% ಕಾಯಿ ಕಟ್ಟಿದೆ ಗಿಡ, ಗಿಡದಲ್ಲಿ 50% ಕಾಯಿ ಕಟ್ಟಿದೆ ಮತ್ತು ಜೋಳದ ಕಾಳದಷ್ಟು ಇದೆ ತಂದಾಗ ನೀರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ನೀರು ಹಂತ ಹಂತವಾಗಿ ಅದರ ಪ್ರಮಾಣ ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಒಮ್ಮೆ ಜಾಸ್ತಿ ನೀರು ಕೊಡಬಾರ್ದು, ಹಂತ ಹಂತವಾಗಿ ನೀರನ್ನ ಜಾಸ್ತಿ ಮಾಡ್ಕೋತ ಹೋದಿ ಆದ್ರೆ ಹೂ ಉದುರುದಿಲ್ಲ, ಕಾಯಿ ಉದುರುದಿಲ್ಲ. ಇದು ಮೂರನೇದ್ದು. ಆಮೇಲೆ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಅಂದರೆ ಈಗ ಮ್ಯಾಂಗೋ ಸ್ಪೆಷಲ್ ಅಂಥೇಳಿ ಭಾರತೀಯ ಸಂಶೋಧನಾ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಮ್ಯಾಂಗೋ ಸ್ಪೆಷಲ್ ಅಂಥೇಳಿ ಅದು ಒಂದು ಪುಡಿ ಕೊಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಪೋಷಕಾಂಶಗಳು ಇರುವಂಥ ಒಂದು ಪುಡಿ. ಈ ಪುಡಿಯನ್ನು ರೈತರು ಎಲ್ಲ ರೈತರು ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಸಹ ಇದನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಮಾವು ಬೆಳೆಯುವಂಥ ರೈತರು ದಯಮಾಡಿ ತೋಟಗಾರಿಕೆ ಇಲಾಖೆಗೆ ಹೋಗಿ ಈ ಮ್ಯಾಂಗೋ ಸ್ಪೆಷಲ್ ಮಾವು ಸ್ಪೆಷಲ್ ಪುಡಿಯನ್ನು ತೆಗೆದುಕೊಂಡು ಬಂದು ಏನು ಮಾಡಬೇಕು ಅಂದರೆ ಪ್ರತಿ ಒಂದು ಲೀಟರ್ ನೀರಿಗೆ 5 ಗ್ರಾಂ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದರ ಜೊತೆಗೆ ಈಗ ಉದಾಹರಣೆಗೆ ನಾನು ಹೇಳ್ತೀನಿ 200 ಲೀಟರ್ ಇದೆ, 200 ಲೀಟರ್ ಬ್ಯಾರಲಲ್ಲಿ ನಾವು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಂತ ಹೇಳಿದಲ್ಲ ಆ ಥರ ಅದನ್ನು ಪ್ರಮಾಣದಲ್ಲಿ ಹಾಕಿ ಅದರ ನಂತರ ಆ ಒಂದು ಬ್ಯಾರಲ್ 200 ಲೀಟರ್ ಬ್ಯಾರಲ್ಗೆ 2-3 ನಿಂಬೆಹಣ್ಣಿನ ರಸ, ನಿಂಬೆಹಣ್ಣಿನ ರಸ 2-3 ಸೈಜ್ ನೋಡ್ಕೊಂಡು 2-3 ನಿಂಬೆಹಣ್ಣಿನ ರಸ ಹಿಂಡಬೇಕು. ಅದರ ಜೊತೆಗೆ ಸಣ್ಣ ಕ್ಲಿನಿಕ್ ಶಾಂಪು ಇರ್ತದಲ್ಲ, ಕ್ಲಿನಿಕ್ ಶಾಂಪು ಒಂದು ಏನು ಅದನ್ನ ಏನು ಶಾಂಪೂನ ಅದರಲ್ಲಿ ನೀರಲ್ಲಿ ಹಾಕಿ ಸಿಂಪರಣೆ ಮಾಡಬೇಕು. ಇದು 2 ಸಲ ಮಾಡಬೇಕು, ಒಂದು 50% ಕಾಯಿ ಕಟ್ಟಿದ ಮ್ಯಾಗ ಒಂದು ಸಿಂಪರಣೆ, ಅದು ಆದ ನಂತರ 1 ತಿಂಗಳ ನಂತರ ಇನ್ನೊಂದು ಸಿಂಪರಣೆ. ಈ 2 ಸಿಂಪರಣೆ ಮಾಡಿದ್ದೇ ಆದರೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿ ಗಿಡದಲ್ಲಿ ಕಚ್ಚಿ ಚೆನ್ನಾದ ಗಾತ್ರದ ಕಾಯಿಗಳನ್ನು ಪಡಿಬಹುದು, ಒಳ್ಳೆ ಗುಣಮಟ್ಟದ ಕಾಯಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ. ಇದು ರೈತರು ಕಂಪಲ್ಸರಿ ಮಾಡಲೇಬೇಕು. ಇದು ಬಹಳ ಒಳ್ಳೆಯ ಒಂದು ಒಳ್ಳೆ ಫಲಿತಾಂಶ ಕೊಡ್ತಾ ಇದೆ, ಫಲಿತಾಂಶ ಕೊಡ್ತದೆ. ಒಳ್ಳೆ ಪುಡಿ ಮಾವಿನ ಮಾವಿನ ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್ ಇದು ಮಾಡಲೇಬೇಕು. ಒಂದು ಕರೆ ಇದೆ. ಹಲೋ, ಹಾ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಮ್ಮ ಹೆಸರು ಮೋನೇಶ್ ಅಂತ ರೀ ಸರ್. ನಮ್ದು ಗುಂಜಾನವರು. ಮಾವಿನ ಗಿಡ ಹಾಕಿವಿ ಸರ್, ಸುತ್ತ ಬೇವಿನ ಗಿಡ ಒಣಗಲ ಕಟ್ಟಾವಲ್ಲ, ಅದಕ್ಕೇನು ಪ್ರಾಬ್ಲಮ್ ಏನಾಗ್ಬೋದು ಅಂತ ಕೇಳಕ್ಕೆ. ಮಾವಿನ ಗಿಡ ಹಾಕಿದಾರಂತ ಸುತ್ತು ಬೇವಿನ ಗಿಡ ಒಣಗಾಕತ್ತೇವೋ, ಅದಕ್ಕೇನ ಪ್ರಾಬ್ಲಮ್ ಆಗತ್ತ ಅಂತ ಕೇಳ್ತಾ ಇದ್ದಾರೆ ಡಾಕ್ಟರ್. ದಯಮಾಡಿ ನಾವು ತಾವು ಏನು ಹೆದರಬೇಕಾಗಿಲ್ಲ. ಮಾವಿಗೆ ಮತ್ತು ನಿಂಬೆ ಇದು ಬೇವಿನಲ್ಲಿ ಬರುವಂತ ಒಂದು ರೋಗ ಮಾವಿನ ಗಿಡಕ್ಕೆ ಬರಲ್ಲ. ದಯಮಾಡಿ ಅವರು ರೈತರು ಹೆದರ್ಬೇಕಾಗಿಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಅದೇ ಬಹಳ ಬೂಲ ಇದೆ ಸರ್. ಏನಿಲ್ಲ, ಏನಾಗುದಿಲ್ಲ ಸರ್, ಅದಕ್ಕೆ ಕೇಳಿದೆ ಸರ್. ಒಳ್ಳೇದು, ಧನ್ಯವಾದ ಕರೆ ಮಾಡಿದಕ್ಕೆ ತಮಗೆ. ಮಹೇಶ್ ಅವರಿಗೇನು ಡಾಕ್ಟರ್ ಕುರುಬರ್ ಅವರು ಮ್ಯಾಂಗೋ ಸ್ಪೆಷಲ್ ಅಂತ ಹೇಳಿದ್ರು, ಇಲಾಖೆಯಿಂದ ರೈತರಿಗೆ ಏನಾದರೂ ಅನುಕೂಲತೆಗಳು ಮ್ಯಾಂಗೋ ಸ್ಪೆಷಲ್ ಸಿಗ್ತದ? ಹೇಗೆ ಇದೆ ಸರ್? ಇದು ಆ್ಯಕ್ಚುಲಿ ಪ್ರತಿ ಸರಿ ನಾವು ರೆಕಮೆಂಡ್ ಮಾಡಿ KVK ದಲ್ಲಿ ಕೊಡಿಸ್ತಿದ್ವಿ. ಈ ಸರಿ ಸ್ಪೆಷಲ್ ಇಂಟರ್ವೆನ್ಷನ್ಸ್ ಅಂತ, ಸ್ಪೆಷಲ್ ಇಂಟರ್ವೆನ್ಷನ್ಸ್ ಇನ್ ಹಾರ್ಟಿಕಲ್ಚರ್ ಅಂತ ಹೊಸ ಆವಿಷ್ಕಾರಗಳು ತೋಟಗಾರಿಕೆಯಲ್ಲಿ, ಹೊಸ ಆವಿಷ್ಕಾರಗಳು ಅಂತೇಳಿ ನಮಗೊಂದು ಹೊಸ ಯೋಜನೆ ಬಂದಿದೆ RKVY ಅಲ್ಲಿ. ಅದರಲ್ಲಿ ನಾವು ಮ್ಯಾಂಗೋ ಸ್ಪೆಷಲ್ ಕೊಡ್ತಾ ಇದ್ದೀವಿ ಸರ್. ಒಬ್ಬ ಬೆನಿಫಿಷರಿಗೆ ಅಂದ್ರೆ 1875 ರೂಪಾಯಿ ಒಂದು ಹೆಕ್ಟರ್ಗೆ. ಅದು ಈಗ ನಮ್ಮ ಒಂದು ಮಾವು ಉತ್ಕೃಷ್ಟ ಕೇಂದ್ರ ಇದೆ ಕೋಲಾರಲ್ಲಿ, ಸೊ ಅಲ್ಲಿಂದ ನಾವು ಇಂಡೆಂಟ್ ಕೊಟ್ಟಿದ್ವಿ. ಅಲ್ಲಿ 140 ರೂಪಾಯಿ ಸರ್ ಅದು ಒಂದು ಪ್ಯಾಕೆಟ್ 1 KG ಇದು. ಸೊ ಅದನ್ನ ನಾವು ಈ ಅಮೌಂಟ್ಗೆ ಡಿವೈಡ್ ಇದೆ. ಒಬ್ಬ ರೈತನಿಗೆ 18 ಅಂದ್ರೆ ಸುಮಾರು ಒಂದು 10-12 ಬ್ಯಾಗ್ನ ಒಬ್ಬ ರೈತರಿಗೆ ನಾವು ಕೊಡ್ಬೋದು. ಅದನ್ನ ಸರ್ ಹೇಳ್ದಂಗೆ ಅದು ಎಕ್ಸಲೆಂಟ್, ಎಲ್ಲಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಅದರಲ್ಲಿದೆ. ಇವನ್ ಕೋಲಾರು ಆ ಕಡೆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಾ ಕಡೆಯಲ್ಲೂ ಕೂಡ ಅದನ್ನ ಯೂಸ್ ಮಾಡ್ತಾರೆ, ನಮ್ಮ ಭಾಗದಲ್ಲಿ ಅದನ್ನ ಯೂಸ್ ಮಾಡ್ತಾ ಇಲ್ಲ. ನಾವು ಈ ಸರಿ ಅದನ್ನ ಆಲ್ರೆಡಿ ಇಂಡೆಂಟ್ ನಾನು ಕೊಟ್ಟಿದ್ದೀನಿ ಸರ್. ಅದು ಏನು ಸರ್ ಹೇಳ್ದಂಗೆ 50% ಏನು ಕಾಯಿ ಕಚ್ಚುತ್ತದೆ, ಎರಡು ಟೈಮ್ ಅದನ್ನು ಸ್ಪ್ರೇ ಮಾಡ್ಬೇಕಲ್ಲ, ಅಷ್ಟೊತ್ತಿಗೆ ನಾವು ತರಿಸಿ ನಮ್ಮ ಕಚೇರಿ ಲಭ್ಯವಾಗಿ ಮಾಡ್ತೀವಿ. ಎಲ್ಲ ರೈತರು ಕೂಡ ಇದರ ಒಂದು ಒಂದು ಉಪಯೋಗ ಪಡ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ. ಈಗ ಭಾಳಷ್ಟು ಜನ ಡಾಕ್ಟರ್ ಕುರುವರ್ ಅವ್ರು ಏನು ಮಾಡ್ತಾರೆ, ಮ್ಯಾಂಗೋ ಈ ಪ್ರೂನಿಂಗ್ ಬಗ್ಗೆ ಆಯಿತು, ಅದನ್ನು ಏನು ಯಾವ ಥರ ಇದನ್ನು ಮೇಂಟೈನ್ ಮಾಡ್ಬೇಕು ಅನ್ನೋದು ಭಾಳಷ್ಟು ಇಲ್ಲ. ಬೆಳೆದಿರ್ತಾರೆ 4 ವರ್ಷ 3 ವರ್ಷ ಗಿಡ ಇರುತ್ತೆ, ಪ್ರೂನಿಂಗ್ ಮಾಡಿರೋಂಗಿಲ್ಲ. ಯಾವ ಹಂತದಲ್ಲಿ ಪ್ರೂನಿಂಗ್ ಮಾಡ್ಬೇಕಂತ ಹೇಳ್ತಾನೆ? ಈಗ ಹೊಸದಾಗಿ ಭಾಳಷ್ಟು ಈಗ ಥಿಕ್ ಪ್ಲಾಂಟಿಂಗ್ ಮಾಡ್ತಾ ಇದ್ದಾರೆ, ಡೆನ್ಸ್ ಪ್ಲಾಂಟಿಂಗ್ ಅಂತೇಳಿ. ನಾನು ಅದೇನೇ ನೀವು ಹೇಳಿದ್ರಿ, ಅಧಿಕ ಸಾಂದ್ರತೆ ಪದ್ಧತಿ, ಅಧಿಕ ಸಾಂದ್ರತೆ ಪದ್ಧತಿ ಅಂತೇಳಿ. ಈಗ ಇಲ್ಲಿನೂ ರಾಯಚೂರು ಜಿಲ್ಲೆ ಅದರಲ್ಲಿ ರಾಯಚೂರು ತಾಲೂಕಿನಲ್ಲಿ ಒಂದೆರಡು ತೋಟಗಳು ರೈತರು ಈ ಒಂದು ಅಧಿಕ ಸಾಂದ್ರತೆಯಲ್ಲಿ ನಾಟಿ ಮಾಡಿದ್ದಾರೆ. ಹ್ಯಾಂಗೆ ನಾಟಿ ಮಾಡಿದಾರೆ ಅಂದರೆ ಸಾಲಿನ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರದಲ್ಲಿ ಇಟ್ಟು ನಾಟಿ ಮಾಡಿದ್ದಾರೆ. ಇದು ಹೊಸ ಪದ್ಧತಿ. ಅವರು ನಾಟಿ ಮಾಡಿದ್ದು ತಪ್ಪಂತ ನಾ ಹೇಳ್ತಾ ಇಲ್ಲ, ಅದು ಇವತ್ತು ಶಿಫಾರಸು ಮಾಡಿದಂಥ ಪದ್ಧತಿ. ಆದರೆ ಶಿಫಾರಸು ಮಾಡಿದ ಪದ್ಧತಿಯಿಂದ ನಾನು ಗಿಡ ಹೆಚ್ಚಾಕಿನ ಅಂತೇಳಿ ರೈತ ಬರೀ ನಾಟಿ ಮಾಡಿ ಕೂತ್ರೆ ನಡೆಯಲ್ಲ. ನಾಟಿ ಮಾಡಿದ ನಂತರ ಅಧಿಕ ಈಗ 1 ಎಕರೆಗೆ 40 ಗಿಡ ಎಲ್ಲಿ, 1 ಎಕರೆಗೆ ಇದು 600-700 ಗಿಡ ಎಲ್ಲಿ, ಇವುಗಳ ನಿರ್ವಹಣೆ ಮಾಡಬೇಕಾದ್ರೆ ನಾನು ವಿಶೇಷ ಕಾಳಜಿ ಯಾವ ರೀತಿ ಮಾಡಬೇಕು ಅನ್ನೋದು ರೈತ ತಿಳ್ಕೋಬೇಕು. ಸಾಮಾನ್ಯವಾಗಿ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾವು ಗಿಡಗಳನ್ನು ಚಾಟ್ನಿ ಮಾಡಲಿಕ್ಕೆ ಶಿಫಾರಸು ಮಾಡಿದ್ದೀವಿ. ಚಾಟ್ನಿ ಮಾಡೋದ್ರಲ್ಲಿ ಎಲ್ಲರೂ ಹಾದಿಗೆ ಹೋಗೋರೆಲ್ಲ ಚಾಟ್ನಿ ಮಾಡಲಿಕ್ಕೆ ಸ್ಪೆಷಲ್ ಸ್ಕಿಲ್ ಬೇಕದನ್ನ, ಹಾದಿಗೆ ಹೋಗೋರು ಕರೆದಕ್ಕೆ ಚಾಟ್ನಿ ಮಾಡಿಸ್ತೀನಿ ಅಂದ್ರೆ ತಪ್ಪಾಗ್ತದೆ. ಯಾರು ನೀವು ಗಿಡಗಳನ್ನು ನಾಟಿ ಮಾಡಿದರೆ ಮೊದಲು ನೀವು ತಿಳ್ಕೋಬೇಕು ಆ ಗಿಡವನ್ನು ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಾಟ್ನಿ ಮಾಡಬೇಕು ಅದನ್ನು ತಿಳ್ಕೋಬೇಕು. ಅದು ತಿಳ್ಕೊಂಡು ಆ ಕೆಲಸಗಾರರಿಗೆ ಮೊದಲು ತಿಳಿಸಿ ಹೇಳಬೇಕು. ನೀವು ನನಗೆ ಗೊತ್ತಿದೆ ಎಷ್ಟೋ ಮಂದಿ ಫೋನ್ ಮ್ಯಾಗ ಹೇಳ್ತಾರ ಗಿಡ ಚಾಟ್ನಿ ಮಾಡು ಅಂತೇಳಿ, ಅವ್ನು ಫೋನ್ ಮಾಡಿ ಹೋಗಿ ಒಟ್ಟು ಕಟ್ ಮಾಡಿ ಕಟ್ ಮಾಡಿ ಹೋಗ್ಬಿಡ್ತಾನೆ ಮ್ಯಾಗ ತುದಿ ಅಟ್ಟು ಬಿಟ್ಟು ತುದಿ ಅಟ್ಟು ಕಟ್ ಮಾಡಿ ಹೋಗಿದ್ರಿಂದ ಏನಾಗ್ತಾರ ಅಬರ್ಷನ್ ಅಂತಾರ ಗೊತ್ತಾ ನಿಮಗೆ? ಯಾವ ಗಿಡ ಬಂದ್ಬಿಡತ್ತೆ ಗಿಡಕ್ಕೆ, ಅದಕ್ಕೆ ಅಂದ್ರೆ ಅದು ಹೂವೇ ಬಿಡಲ್ಲ, ಹೂ ಬಿಡದಲ್ಲ. ಅದಕ್ಕೋಸ್ಕರ ದಯಮಾಡಿ ದ್ರಾಕ್ಷಿಯಲ್ಲಿ ಯಾವ ರೀತಿ ಚಾಟ್ನಿ ಪದ್ಧತಿ ಇದೆ ಅದೇ ರೀತಿಯಾಗಿ ಮಾವಿನಲ್ಲಿ ಸಹ ಚಾಟ್ನಿ ಮಾಡಬೇಕಾದ್ರೆ ಅಧಿಕ ಸಾಂದ್ರ ಪದ್ಧತಿಯಲ್ಲಿ ನಾಟಿ ಮಾಡಿದಂತಹ ರೈತರು ಆ ಚಾಟ್ನಿಯ ವಿಶೇಷತೆಯನ್ನು ತಿಳ್ಕೊಂಡು ಅದನ್ನು ಬರೀ ಫೋನ್ದಾಗ ಇವತ್ತು ನಾ ಹೇಳಿದ್ರೆ ಗೊತ್ತಾಗೋದಿಲ್ಲ. ಅದು ದಯಮಾಡಿ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ, ಯಾರು ಅಧಿಕ ಸಾಂದ್ರತೆಯಲ್ಲಿ ಮಾವಿನ ಬೆಳೆಯನ್ನು ಬೆಳೆದಿದ್ರಿ ದಯಮಾಡಿ ಅಂಥ ರೈತರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೆ ಬಂದು ನಮಗೆ ಭೇಟಿ ಹಾರಿ ನಿಮಗೆ ಚಿತ್ರದ ಮುಖಾಂತರ ಯಾವ ರೀತಿ ನೀವು ಚಟ್ನಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳ್ತೀವಿ. ಅಂದ್ರೆ ಹಚ್ಚಿದ ಮೇಲೆ 2ನೇ ವರ್ಷಕ್ಕೆ ಮಾಡ್ಬೇಕಂತೀರ 3ನೇ ವರ್ಷಕ್ಕೆ ಪ್ರಾರಂಭ? ಹಂಗಿಲ್ಲ, ಅದು ಚಟ್ನಿಯ ಮುಂದೆ ನೀವು ಪ್ರತಿ ವರ್ಷ ಮಾಡ್ಬೇಕು ಫಲ ಕೊಡ್ಲಿಕ್ಕೆ ಚಾಲು ಆಯ್ತಮೇಲೆ. ಓಹೋ, ನೀವು ಫಲ ಕೊಡುವವರೆಗೆ ಸುಮ್ ಬಿಟ್ಟು ಬಿಟ್ಟು ನಡೀತದೆ. ಫಲ ಕೊಡಲಿಕ್ಕೆ ಪ್ರಾರಂಭ ಆದ ನಂತರ ಚಾಟ್ನಿ ನೀವು ಪ್ರತಿ ಒಂದು ವರ್ಷ ಮಾಡಲೇಬೇಕು. ಇದು ಹೊಸ ಪದ್ಧತಿ. ಬಟ್ ಹಂಗಂತೇಳಿ ನಾಳೆ ಮುಂಜಾಳೆ ಯಾರ್ಯಾರು 1 ಎಕರೆಗೆ 40 ಗಿಡ ಹಚ್ಚಿರಿ ಹೋಗಿ ಚಾಟ್ನಿ ಮಾಡಬೇಡ್ರಿ. ಯಾರು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾಟಿ ಮಾಡಿದ್ರಿ ಅಂಥವ್ರು ಮಾತ್ರ ಈ ಪದ್ಧತಿ ಚಾಟ್ನಿ ಪದ್ಧತಿಯನ್ನು ರೂಢಿಸಿಕೊಳ್ಳಿ ಅಂತ ನಾನು ಹೇಳಕ್ ಬಯಸ್ತೀನಿ. ಮಹೇಶ್ ಅವರೇ, ತಾವು ಇಲಾಖೆಯಿಂದ ರೈತರಿಗೆ ಏನೇನು ವಿಶೇಷವಾದಂಥ ಯೋಜನೆ ಇದಾವೆ? ಇನ್ನು NREGI ಒಳಗೆಲ್ಲ ಸೌಲಭ್ಯ ಇದೆ ಅಂತಕ್ಕಂಥ ವಿಚಾರ ಹೇಳಿರ್ತಾವೆ. ಈಗ ಅದೇ NREGIಯಲ್ಲಿ ಸರ್ ಹೇಳ್ದಂಗೆ ಮಾವು ತೋಟ ಪುನಶ್ಚೇತನ ಅಂತ ಒಂದು ನರೇಗಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ ಸರ್. ಸುಮಾರು 5-8 ವರ್ಷದ ತೋಟಗಳು ಈ ಸರ್ ಹೇಳ್ದಂಗೆ ಚಾಟ್ನಿ ಬರ್ತದೆ, ಪಾತಿ, ಅದಕ್ಕೆ ಸ್ಟೆಮ್ ಪೇಸ್ಟಿಂಗ್ ಇರ್ಬೋದು, ಹಲವಾರು ಕಾರ್ಯಕ್ರಮಗಳು ಇದರಲ್ಲಿ NREGIಯಲ್ಲೇ ರೈತರು ಕೈಗೊಳ್ಬೋದು. ಸೊ ಅದಕ್ಕೂ ಕೂಡ ನಾವು 37,000 ರೂಪಾಯಿ 1 ಹೆಕ್ಟೇರ್ಗೆ ಕೊಡ್ತೀವಿ ನರೇಗಾದಲ್ಲೇ. ತಮ್ಮ ಹೊಲದಲ್ಲಿರ್ತಕ್ಕಂಥ ಲೇಬರ್ಸ್ನ ಸರ್ ಹೇಳ್ದಂಗೆ ತಾಂತ್ರಿಕ ಮಾಹಿತಿಯನ್ನು ಯೂನಿವರ್ಸಿಟಿಯಿಂದ ಪಡ್ಕೊಂಡು ಅಲ್ಲಿ ಯಾವ ರೀತಿ ಈಗ ನಾವು ಯಾವಾಗ ಅದು ಮೇದಲ್ಲಿ ನಮ್ಮ ಕ್ರಾಪ್ ಎಂಡ್ ಆಗ್ತದಲ್ಲ ಜೂನ್ ಜುಲೈಯಲ್ಲಿ ಈ ಚಾಟ್ನಿನ ಮಾಡಬೇಕಾಗ್ತದೆ. ಜೂನ್ ಜುಲೈ ಆಗಸ್ಟ್ವರೆಗೂ ಕೆಲವರು ಮಾಡ್ತಾರೆ ಸರ್. ಆ ಪ್ರೋಗ್ರಾಮ್ ಕೂಡ ನಮ್ಮಲ್ಲಿ ಸಹಾಯಧನ ಇದೆ ನರೇಗಾದಲ್ಲಿ, ಮಾವು ತೋಟ ಪುನಶ್ಚೇತನ ಕಾರ್ಯಕ್ರಮ. ಸೊ ಅದರಲ್ಲಿ ಹಲವಾರು ರೈತರು ಕೂಡ ಈ ಒಂದು ಸೌಲಭ್ಯವನ್ನು ತಗೊಂತಿದ್ದಾರೆ ಸರ್. ಅದಲ್ಲದೆ ಈ ಇತ್ತೀಚೆಗೆ ಮತ್ತು ನಾನು ಆಗಲೇ ಹೇಳಿದ ಸ್ಪೆಷಲ್ ಇಂಟರ್ವೆನ್ಷನ್ಸ್ ಅಂತ ಪ್ಲಾಸ್ಟಿಕ್ ರೇಟ್ಸ್ ಆಮೇಲೆ ಫ್ರೂಟ್ ಕವರ್ಸ್ ಅಂದರೆ ಮ್ಯಾಂಗೋಗ ಅದು ನಾವು ವಯಬಲ್ ಅಲ್ಲ, ಬಟ್ ಹಲವಾರು ಕಾರ್ಯಕ್ರಮಗಳು ಕೂಡ ಈ ವರ್ಷ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಫ್ರೂಟ್ ಕವರ್ಸ್ ಕೂಡ ನಾವು ಹಣ್ಣಿಗೆ ಹಾಕ್ತಾರಲ್ಲ, ಒಂದೊಂದು ಸಿಂಗಲ್ ಹಣ್ಣಿಗೆ ಕವರ್ಸ್. ವಿಶೇಷವಾಗಿ ಇವತ್ತು ಪೇರ್ಲದಲ್ಲಿ ಫ್ರೂಟ್ ಫ್ಲೈ ಪ್ರಾಬ್ಲಮ್ ಬಹಳ ಆಗ್ತಾ ಇದೆ, ಹಂಗಾಗಿ ಈ ಒಂದು ಪೇರ್ಲದಲ್ಲಿ ಹಣ್ಣಿನ ಒಂದು ಫ್ರೂಟ್ ಫ್ಲೈ ಒಂದು ಹತೋಟಿಯನ್ನ ಮಾಡ್ಬೇಕಂದ್ರೆ ರೈತರು ದಯಮಾಡಿ ಈ ಕವರ್ಗಳನ್ನ ಬಹಳಷ್ಟು ಮಂದಿ ಪೇಪರ್ ಕವರ್ನು ಹಾಕ್ತಾ ಇದ್ದಾರೆ. ಇದು ಅಂದ್ರೆ ನಮ್ಮ ಕೆಲವು ಎಂಪ್ಯಾನೆಲ್ ಸಂಸ್ಥೆಗಳು ಅದಾವ ಸರ್, ಅದು ಬಹಳ ವಯಬಿಲಿಟಿ, ಎರಡು ಮೂರು ಕ್ರಾಪ್ ಯೂಸ್ ಮಾಡೋ ಕವರ್ಸ್ನು ಅದಾವೆ. ಸೊ ಅಂತದ್ದು 12,500 ಒಂದು ಹೆಕ್ಟರ್ಗೆ ಸ್ಪೆಷಲ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಅಲ್ಲಿ ನಾವು ಅದು ಯೂನಿಟ್ ಕಾಸ್ಟ್ ಎಷ್ಟೇ ಇರಲಿ ಒಬ್ಬರಿಗೆ 12,500 ವರ್ತ್ ಅಮೌಂಟ್ ಇಂದು ನಾವು ಅವರಿಗೆ ಫ್ರೂಟ್ ಕವರ್ಸ್ ಕೊಡ್ಬೋದು ಎಲ್ಲ ಬೇರೆ ಬೇರೆ ಇದರಲ್ಲಿ. ಆಮೇಲೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಕೂಡ ನಾವು ಕೊಡ್ತಾ ಇದೀವಿ ಸರಿ ಸರಿ, ನೀರಿನಲ್ಲಿ ಕರಗುವ ಈಗ ಹೆಂಗ್ ನಮ್ಗೆ ಫರ್ಟಿಗೇಷನ್ ಎಲ್ಲ ಮಾಡ್ತಾರೆ ರೈತರು, ಸೊ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಸರ್ ಪ್ಲಾಸ್ಟಿಕ್ ಕ್ರೇಟ್ಸು, ಆಮೇಲೆ ಇನ್ನೊಂದು ಭಾಳಷ್ಟು ಸರ್ನ ಅದ್ರ ಬಗ್ಗೆ ಹೇಳಬೇಕಾಗ್ತದೆ. ಈ ವ್ಯಾಲ್ಯೂ ಎಡಿಷನ್ ನಮ್ಮ ಜಿಲ್ಲೆಯಲ್ಲೇ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಈ ಮ್ಯಾಂಗೋಗೆ ವ್ಯಾಲ್ಯೂ ಎಡಿಷನ್ಗೆ ಭಾಳಷ್ಟು ಪ್ರಾಡಕ್ಟ್ಸ್ ಮಾಡ್ಬೋದು, ಬಟ್ ಯಾರು ಒಬ್ಬ ರೈತರು ಒಬ್ಬ ಫರ್ಮ್ ಒಂದು ಕಂಪ್ನಿ ಕೂಡ ಮುಂದೆ ಬರ್ತಾ ಇಲ್ಲ. ಇದಕ್ಕೆ ನಮ್ಮ ಇಲಾಖೆಯಿಂದ ಕೂಡ ಇದು ಪ್ರಾಜೆಕ್ಟ್ ಮೋಡ್, ಈಗ ಹೆಂಗೆ ಒನ್ ಪ್ರಾಡಕ್ಟ್ ಒನ್ ಡಿಸ್ಟಿಕ್ ಚಿಲ್ಲಿ ತೊಗೊಂಡಾರೆ ಅದೇ ರೀತಿ ಅದೇ ಗೈಡ್ಲೈನ್ಸೇ ಇದಕ್ಕೂ ಅನ್ವಯ ಆಗ್ತದೆ. ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್ಗೆ 25,00,000 ನೀವು ಏನಾದರೂ ಪ್ರಾಜೆಕ್ಟ್ ಮಾಡಿ ನಮ್ಗೆ ಸಬ್ಮಿಟ್ ಮಾಡಿ ಲೋನ್ ಮಾಡಿದ್ರೆ 10,00,000 ಸಹಾಯ ಸಬ್ಸಿಡಿ ನಾವು ಕೊಡ್ಬೋದು. ಯಾಕೆ ಯೂನಿಯನ್ ಸಿಟಿ ಇದೆ, ನಮ್ಮ ತಜ್ಞರಿದ್ದಾರೆ, ಅದಕ್ಕೆ ಏನೇನು ಪ್ರಾಡಕ್ಟ್ಸ್ ಮಾಡ್ಬೋದು ಲೋಕಲಿ, ಈಗ ಪಲ್ಪ್ ಎಕ್ಸ್ಟ್ರಾಕ್ಷನ್ ಇರ್ಬೋದು, ಮ್ಯಾಂಗೋ ಟೂಟಿ ಫ್ರೂಟಿ ಮಾಡ್ಬೋದು, ಮ್ಯಾಂಗೋ ಜ್ಯೂಸ್ ಮಾಡ್ಬೋದು, ಬಹಳಷ್ಟು ಪ್ರಾಡಕ್ಟ್ಸ್ ಅನ್ನ ಇದರಲ್ಲಿ ಮಾಡ್ಬೋದು. ಮಹೇಶ್ ಅವರು ಹೇಳಿದಾಗೆ ಹೇಗೆಂತ ಇರ್ತಾವೆ ತಜ್ಞರಾಗಿ ವ್ಯಾಲ್ಯೂ ಎಡಿಷನ್ ಮಾಡೋದ್ರಿಂದ ರೈತರಿಗೆ ಒಂದು, ಯಾಕಂದ್ರೆ ರೈತರು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೆದರ್ತಾ ಇದ್ದಾರೆ, ರಿಸ್ಕ್ ತಗೊಳಕ್ ತಯಾರಿಲ್ಲ, ವಿಶೇಷವಾಗಿ ವ್ಯಾಲ್ಯೂ ಎಡಿಷನ್ ಇದರಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ. ಸರ್ ಒಂದು ಮಾರ್ಕೆಟಿಂಗ್ ಯಾರು ತಗೋಬೇಕ್ರಿ ಅಂತ ಪ್ರಶ್ನೆ ಬಂದ್ಬಿಡುತ್ತೆ, ಯಾರು ತಗೋತಾರೆ? ಸರ್ ನಾನು ಒಂದು ನಿಮಗೆ ಹೇಳಕ್ ಬಯಸ್ತೇನೆ, ಎಲ್ಲ ಹಣ್ಣುಗಳಲ್ಲಿ ನಾವು ಎಲ್ಲಾನು ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಾಟ ಮಾಡ್ತೇವೆ ಅನ್ನೋದು ತಪ್ಪು ನನ್ನ ಪ್ರಕಾರ. ಈಗ ಹೇಳಿದ್ರು ಮಾವಿನಲ್ಲಿ ಎಷ್ಟೋ ಮಂದಿ ನಮ್ಮಲ್ಲಿ ಏರಿಯಾ ಒಂದು ಕ್ಷೇತ್ರ ಭಾಳ ಇದೆ ರೀ, ಆದರೂ ಮಾವಿನಲ್ಲಿ ಈ ವ್ಯಾಲ್ಯೂ ಎಡಿಷನ್ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ಇದು ಸತ್ಯ ಅದ. ಯಾಕೆ ಗೊತ್ತಾ, ಮಾವು ಹಣ್ಣಿನ ರಾಜ್ಯ, ಕಿಂಗ್ ಆಫ್ ದಿ ಫ್ರೂಟ್, ಹಣ್ಣುಗಳ ರಾಜ ಅಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಎಲ್ಲರೂ ತಿನ್ನೋದ್ರಿಂದ ಹಂಗಾಗಿ ಇವತ್ತಿನವರಿಗೆ ಮಾವಿಗೆ ಈ ವೇಸ್ಟ್ ಆಗ್ತಾ ಇದೆ ಅನ್ನೋದು ಇಲ್ಲೇ ಇಲ್ಲ. ಹೌದಾ? ಎರಡನೇದು ವ್ಯಾಲ್ಯೂಯೇಷನ್ ಆನ್ ಓನ್ ಪಿಕರ್ಸ್ ಉಪ್ಪಿನಕಾಯಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಿ ಸಮಸ್ಯೆ ಬರ್ತದ್ರೆ, ಈಗ ಅಂಜೂರ್ ಇರ್ಬೋದು, ಈಗ ಡ್ರ್ಯಾಗನ್ ಫ್ರೂಟ್ಸ್ ಇರ್ಬೋದು, ಗಾವ ಇರ್ಬೋದು, ಅಂತಲ್ಲಿ ಸ್ವಲ್ಪ ಏನಾಗ್ತಾ ಇದೆ, ಈ ಮಾರುಕಟ್ಟೆ ಸಮಸ್ಯೆ ಬರ್ತಾ ಇದೆ. ಅಲ್ಲ, ಈಗ ಮಾವನ್ನ ನೇರವಾಗಿ ತಿನ್ನೋದ್ರ ಬದಲು ವ್ಯಾಲ್ಯೂ ಎಡಿಷನ್ ಮಾಡೋದ್ರಿಂದ ರೈತರಿಗೆ ನೇರವಾಗಿ ಮಾರಾಟ ಮಾಡೋದ್ರಲ್ಲಿ ಲಾಭ ಆಗ್ಬೋದಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಯಾವುದೇ ಹಣ್ಣನ್ನ ತಾಜಾ ಹಣ್ಣು ತಿನ್ನೋದು ಒಳ್ಳೆಯದು. ಎಣ್ಣೆದು ನೀವು ದೂರ ದೃಷ್ಟಿ ಇಟ್ಕೊಂಡು ಈ ಬೇರೆ ಕಡೆ ಬಹಳ ಅದಕ್ಕೆ ಡಿಮಾಂಡ್ ಇದೆ ಅಂತ ಟೈಮ್ದಲ್ಲಿ ನೀವು ಕೆಲವೊಂದು ಪಾರ್ಟ್ ಆಫ್ ಯುವರ್ ಏನು ಹಣ್ಣುಗಳನ್ನ ಕೆಲವೊಂದು ಭಾಗವನ್ನ ನೀವು ಒಂದು ವ್ಯಾಲ್ಯೂ ಎಡಿಷನ್ ಮಾಡಿ ಮಾರ್ಕೆಟ್ ಮಾಡ್ಬೋದು. ಅದು ಎಲ್ಲಾನು ವ್ಯಾಲ್ಯೂ ಎಡಿಷನ್ ಮಾಡಿ ಮಾರ್ಕೆಟ್ ಮಾಡುತ್ತೆ ಅನ್ನೋದು ತಪ್ಪು ನನ್ನ ಪ್ರಕಾರ. ಯಾವ್ಯಾವ ನಿಮ್ಮ ಅಂಡರ್ ಸೈಜ್ ಫ್ರೂಟ್ಸು, ಒಳ್ಳೆ ಗಾತ್ರ ಇಲ್ಲ, ಇನ್ನು ಕೊನೆ ಹಂತದಲ್ಲಿ ಇನ್ನೇನು ಕೊನೆ ಹಂತದಲ್ಲಿ ಮಾವಿಗೆ ಒಂದು ಅದು ಭಾಳ ಬೇಡಿಕೆ ಇಲ್ಲಪ್ಪ ಅಂದಾಗ ಅಂಥ ಸಮಯದಲ್ಲಿ ಮಾತ್ರ ವ್ಯಾಲ್ಯೂಯೇಷನ್ ಮಾಡಿ. ಯಾವಾಗ ಗ್ರೇಡ್ ಮಾಡ್ತೀರಿ, ಗ್ರೇಡ್ ಮಾಡಿದ ಮ್ಯಾಗ ಒಳ್ಳೆ ಕಾಯಿಗಳನ್ನು ಮಾರಾಟ ಮಾಡಿರಿ, ತಾಜಾ ಹಣ್ಣಂತ ಮಾರಾಟ ಮಾಡಿರಿ. ಒಂದು ಯಾವ ಹಣ್ಣುಗಳಿದ್ದು ಮಾರ್ಕೆಟ್ಗೆ ಹೋದ್ರೂ ಅದಕ್ಕೆ ಬೆಲೆ ಇಲ್ಲಪ್ಪ, ಭಾಳ ಕಡಿಮೆ ಕೇಳ್ತಾರಪ್ಪ ಅಂದ್ರೆ ಅಂಥ ಮಾವುಗಳನ್ನು ವ್ಯಾಲ್ಯೂಯೇಷನ್ ಮಾಡಿ. ಎರಡು ಪದ್ಧತಿಯಲ್ಲಿ ನೀವು ಮಾವನ್ನು ಉಪಯೋಗ ಮಾಡ್ಕೋದು ಒಳ್ಳೆಯದು ಅಂತ ನನ್ನ ಭಾವನೆ. ಒಂದು ಕರೆ, ಮುಂದಿನ ಕರೆ. ಹಲೋ ಹಲೋ, ಹಾಂ ಕೇಳಿ. ಪ್ರಶ್ನೆ, ಎಲ್ಲಿಂದ ರೀ ತಾವು ಮಾತಾಡೋದು? ಸರ್, ನಾನಿರೋದು ರಾಯಚೂರು. ಬಟ್ ನಾನು ಹೊಲ ಬಂದ್ಬಿಟ್ಟು ಈ ಸಿಂಗ್ರೆಡಿ ಬಾರ್ಡರ್ ನಂದಿನಿ ಅಂತ ಬರುತ್ತೆ ಸರ್. ತಮ್ಮ ಹೆಸರು? ಜಯಕುಮಾರ್ ಅಂತ. ಜಯಕುಮಾರ್ ಅವ್ರೆ, ಕೇಳಿ ಪ್ರಶ್ನೆ. ಸರ್ ಏನಿಲ್ಲ, ನಾನು ನನ್ನ ಹೊಲಕ್ಕೆ ಹೋಗಿದ್ದೆ, ಹೊರಗೆ ಸ್ವಲ್ಪ ಏನೋ ಜಿಡಿ ರೋಗ ಅಂತ ಹೇಳ್ತಾ ಇದಾರೆ ಅದು. ಜಯಕುಮಾರ್ ಹೂ ಬಿಟ್ಟದೇನ್ರಿ ಸರ್? ಹೂ ಬಿಟ್ಟವ, ಅದು ಸ್ವಲ್ಪ ಕೆಲವು ಗಿಡಗಳಿಗೆ ಹೂ ಬಿಟ್ಟಾವ, ಕೆಲವು ಗಿಡಗಳಿಗೆ ಇನ್ನೂ ಬಿಟ್ಟಿಲ್ಲ ಸರ್. ಹೂ ಬಿಟ್ಟಾಗ ಮಾತ್ರ ಇದು ಈ ನೀ ಜೇಡಿ ಹುಳ ಅಂತಿರಲ್ಲ ಅದು ಬರ್ತದ್ರಿ. ಇದು ತಾನು ಹೇಳದಲ್ರಿ ಮ್ಯಾಂಗೋ ಹಾಪರ್ಸ್ ಅಂತ ಹೇಳಿ. ಏನ್ ಸರ್? ಕೀಟ್ರ ಇದು ಕೀಟ. ಎಲ್ಲಿ ಮ್ಯಾಗ ಎಲ್ಲ ನಿಮ್ಗೆ ಸಕ್ರಿ ಬಿದ್ದಂಗೆ ಕಾಣ್ತದ, ಹೌದಲ್ರಿ? ಹೌದ್ ಸರ್, ಹೌದ್ರಿ. ಇದು ಕೀಟದ ಒಂದು ಇದು ಬಂದಿರೋದ್ರಿಂದ ಹಿಂಗಾಗ್ತದ್ರಿ ಕೀಟ, ಅದಕ್ಕೆ ನಾವು ಮ್ಯಾಂಗೋ ಹಾಪರ್ಸ್ ಅಂತ ಕರಿತೀವಿ. ನೀವು ಏನಾದರೂ ಔಷಧ ಹೊಡೆದಿರೇನ್ರಿ? ಔಷಧ ಏನಾದರೂ ಹೊಡೆದಿರಿ? ಔಷಧ ಯಾವ್ದಾದ್ರು ಔಷಧ ಸರ್? ಅದು ನಮ್ಮ ನನಗೆ ಗೊತ್ತಿಲ್ಲ ಸರ್, ಅದು ಔಷಧ ಆಕ್ಚುಲಿ ನಮ್ಮ ರೈತ ಹೊಡೆದಾರಂತೆ. ಹೊಡೆದಿದ್ರೆ ಮತ್ತೊಮ್ಮೆ ಹೊಡಿಬೇಕಾಗಿಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡುತ್ತೇಳಿ ಅಷ್ಟೇ ರೀ. ಯಾವ ಔಷಧ ಹೊಡಿಬೇಕು ಅಂತ ಸರ್? ಅಲ್ಲ ಸರ್, ಸರ್ ನಾನು ಹೇಳ್ತೀನಿ ಕೇಳಿ. ಈಗಾಗಲೇ ಔಷಧ ಹೊಡೆದಾರ ಅಂದ್ರೆ ರೈತ ಗೊತ್ತಿದ್ದೇ ಹೊಡೆದಾನ ಮೊದಲು. ಇನ್ನು ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ಕೇಳಿ. ಒಂದು ಈಗ ಒಂದ್ಸಲ ಹೊಡೆದ ಮೇಲೆ ಇನ್ನೊಂದು 15-20 ದಿವಸಕ್ಕೆ ಇನ್ನೊಂದ್ಸಲ ಒಂದು ಔಷಧ ಹೊಡಿ ಅಂತ ಹೇಳ್ರಿ, ಹತೋಟಿಗೆ ಬಂದ್ಬಿಡ್ತು. ಸರಿ ಸರ್, ಆಯ್ತು ಸರ್, ಓಕೆ ಥ್ಯಾಂಕ್ ಯು. ಸರ್ ಹೂವ, ಹಲೋ ಹೇಳ್ರಿ ಸರ್. ಹೂವ ಬಿಟ್ಟ ಮೇಲೆ ಮತ್ತೇನಾದ್ರೂ ಹೊಡಿಬೇಕೇನ್ ಸರ್ ಹೂವ ಬಿಟ್ಟ ಮೇಲೆ? ಸರ್ ಹೂವು ಬಿಟ್ಟ ಮ್ಯಾಗ ಇಟ್ಟುತ್ತಾನೆ. ಇಲ್ಲ ನಾನು ಹೇಳಿ ಸರ್, ಹೂ ಬಿಟ್ಟಾಗ ಬೂದಿ ರೋಗ ಮತ್ತು ಈ ಕೀಟ ಬರ್ತದೆ ಈಗಾಗಲೇ ಹೇಳಿದ್ದೀನಿ. ಅದಕ್ಕೆ ಹತ್ತೊಟ್ಟಿಗೆ ನೀವು ಹೊಡಿಲೇಬೇಕು. ಎಣ್ಣೆದ್ದು ಇಟ್ಟುತ್ತಾನೆ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳಿದೇವಲ್ರಿ. ಆ ಮ್ಯಾಂಗೋ ಸ್ಪೆಷಲ್ ಅನ್ನ ಇವತ್ತು 50 ನಿಮ್ಮ ಗಿಡದಲ್ಲಿ 50% ಹೂವು ಕಾಯಿ ಕಚ್ಚಿದೆ ಅಂತಂದು ಗೊತ್ತಾದಾಗ ಈ ಮ್ಯಾಂಗೋ ಸ್ಪೆಷಲ್ ಅನ್ನ ಸಿಂಪಡಣೆ ಮಾಡಬೇಕು. ಇವತ್ತು ಸ್ಪೆಷಲ್ ಇವತ್ತು ಮಾಡಿದ ಸಿಂಪಡಣೆ ಮಾಡಿದ್ರೆ ಅಂದ್ರೆ ಮುಂದೆ ಮತ್ತೆ 1 ತಿಂಗಳ ನಂತರ ಮತ್ತೆ ಅದನ್ನೇ ಮ್ಯಾಂಗೋ ಸ್ಪೆಷಲ್ ಸಿಂಪಡಣೆ ಮಾಡಿ. ಥ್ಯಾಂಕ್ ಯು. ಮಹೇಶ್ ಅವರೇ, ವೇಳೆ ಆಗ್ತಾ ಇದೆ. ಹೊಸದಾಗಿ ಮಾವಿನ ಬೇಸಾಯವನ್ನು ಮಾಡುವಂತ ರೈತರಿಗೆ ಇಲಾಖೆ ಏನು ಕೊಡುತ್ತೆ? ಶಾರ್ಟ್ ಆಗಿ ಹೇಳಿ ಇಲಾಖೆ. ಹೊಸದಾಗಿ ನಾನು ಮಾವಿನ ಬೇಸಾಯ ಮಾಡ್ಬೇಕಂತ ಮಾಡಿದ್ರೆ ಏನು ಇಲಾಖೆಯಿಂದ ಸಹಾಯ ಸಿಗ್ತವೆ? ಅದೇ ಈಗಾಗಲೇ ಹೇಳ್ದಂಗೆ ಸರ್, ಮ್ಯಾಂಗೋ ಪ್ರದೇಶ ವಿಸ್ತರಣೆ ನರೇಗಾ MGNREGA ಅವ್ರು ಮಾಡ್ಕೋಬಹುದು. ಒಂದು ಅಂದ್ರೆ ಅದಕ್ಕೆ ನಾವು 1,10,000 ರೂಪಾಯಿ 1 ಹೆಕ್ಟರಿಗೆ ಕೊಡ್ತೀವಿ. ಇದಕ್ಕಾಗಲೇ ಕ್ಯಾಟಗರಿಗೆ ಅದೆಲ್ಲ ಮಾಡ್ಕೋಬಹುದು. ಇದನ್ನ ಬಿಟ್ಟು ನಿಮ್ಮ ಹನಿ ನೀರಾವರಿಗೆ ಕೂಡ ನಾವು ಸಹಾಯಧನ ಕೊಡ್ತೀವಿ. ಸೊ ಅದು ಅಂತರದ ಮೇಲೆ ಸಹಾಯಧನ ನಿರ್ಧಾರ ಆಗ್ತದೆ. ಆ ಸಹಾಯಧನ ಹನಿ ನೀರಾವರಿಗೂ ಕೊಡ್ಬೋದು. ಅವರ ತೋಟದ ಹಣ್ಣು ಬಂದ ತಕ್ಷಣ ನಾವು ಪ್ಯಾಕ್ ಹೌಸ್ ಅಂತ ಕೊಡ್ತೀವಿ. ಪ್ಯಾಕ್ ಹೌಸ್ ಸೊ ಅದು ಎಲ್ಲಾ ರೈತರಿಗೂ ಅವಶ್ಯ ಐತಿ ಇವತ್ತು. ಯಾಕಂದ್ರೆ ಹಣ್ಣಿನ ತೋಟ ಯಾರ್ದೈತೆ, ಆ ತೋಟ ಹಿಡಿಯಿರ್ತಕ್ಕಂಥ ರೈತರು ಏನದಾರಲ್ಲ ಅವರೆಲ್ಲದೂ ಕೂಡ ಪ್ಯಾಕ್ ಹೌಸ್ ಅಲ್ಲಿ ಒಂದು ಮನೆ ಇದ್ರೆ ಮಾತ್ರ ಹಣ್ಣಿನ ತೋಟ ಹಿಡಿತಾರೆ ಅವರು. ಸೊ ಹಂಗಾಗಿ ಇಲ್ಲಿ ಅದಕ್ಕೆ ಭಾಳ ಡಿಮ್ಯಾಂಡ್ ಇದೆ ಆ ಕಾಂಪೋನೆಂಟ್ಗೆ. ನಾವು ಅದಕ್ಕೆ 2 ಲಕ್ಷ ರೂಪಾಯಿ ಸಹಾಯಧನ ಇಲಾಖೆಯಿಂದ ಕೊಡ್ತೀವಿ. ಆದ ತಕ್ಷಣ ಇವೆಲ್ಲ ಹೊಸ ಇಂಟರ್ವೆನ್ಷನ್ಸ್ ಹೇಳಿದೆ, ಪ್ಲಾಸ್ಟಿಕ್ ಕ್ರೇಡ್ಸ್ ಇರ್ಬೋದು, ಫ್ರೂಟ್ ಕವರ್ಸ್ ಇರ್ಬೋದು, ಕ್ರಾಪ್ ಸ್ಪೆಷಲ್ಸ್ ಇರ್ಬೋದು, ಇಂಥವನ್ನೆಲ್ಲ ನಾವು ಆ ಇಲಾಖೆಯಿಂದ ನಾವು ಅವ್ರಿಗೆ ಸಹಾಯಧನ ಮುಖಾಂತರ ನೀಡಬಹುದು. ಕುರುಬರು ತಾವು ಏನ್ ಹೇಳಕ್ ಇಷ್ಟಪಡ್ತಾರೆ? ಒಂದು ನಮ್ಮ ಜಿಲ್ಲೆಯಲ್ಲಿ ಯಾರು ಮಾವಿನ ತೋಟಗಳನ್ನ ಹೊಂದಿದ್ದ ರೈತರು ಇನ್ನೂ ಹೂ ಬಿಟ್ಟಿಲ್ಲ ನಮಗೆ ತೋಟ, ನಮ್ಗೆ ಹೂ ಬಿಟ್ಟಿಲ್ಲ ಅಂತೇಳಿ ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಯಾವ ಒಂದು ಮಾವಿನ ಗಿಡಗಳಲ್ಲಿ ಹೊಸ ಚಿಗುರು ಬಂದಿಲ್ಲ ಅಂತ ಗಿಡಗಳು ಇನ್ನೂ ಒಂದು 10-15 ದಿವಸದಲ್ಲಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತವೆ. ದಯಮಾಡಿ ರೈತರು ಒಂದು ಆ ಒಂದು ಪರಿವೇಶದಿಂದ ತಾವು ನಿರೀಕ್ಷೆ ಮಾಡಬೇಕು. ಯಾವ ಗಿಡದಲ್ಲಿ ಚಿಗುರು ಬಂದಿಲ್ಲ ಅವು ಹೂ ಬಿಡ್ತವೆ, ಯಾವ ಗಿಡದಲ್ಲಿ ಈಗಾಗಲೇ ಚಿಗುರು ಬಂದಿದ್ದಾವೆ ಅವು ಹೂ ಬಿಡಲ್ಲ. ಆದ್ದರಿಂದ ಇನ್ನೊಂದು 15-20 ದಿವಸ ತಡೀರಿ, ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ಈ ಒಂದು ಸಂದೇಶವನ್ನು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮಗೆ ಭಾಳ ಮಂದಿ ರೈತರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಇದು ಎಲ್ಲ ರೈತರಿಗೆ ಗೊತ್ತಾಗಲಿ ಅಂತೇಳಿ ಈ ವಿಷಯನ ಹೇಳಕ್ಕೆ ನಾನು ಬಯಸಿದೆ. ಇನ್ನೊಂದು ಕರೆ ಇದೆ, ಕೊನೆ ಕರೆ. ಹಲೋ ಹಲೋ ಹಲೋ ಆ ಕೇಳಿ ಪ್ರಶ್ನೆ, ತಮ್ಮ ಹೆಸರು ಎಲ್ಲಿಂದ ರೀ? ನಾನು ಬಸವಂತರಾಯ್ ಅಂತ ಹೇಳ್ರಿ, ದೇವದ್ರ ತಲ್ಲಾಗಿ ಮಾತಾಡಕತ್ತೀನ್ರಿ. ಹೂವ ಬಿಡ್ತಾವ್ರಿ, ಗಾಳಿ ಬಿಟ್ಟಾಗ ಆರು ಬಿಡ್ತಾವ್ರಿ, ಹೂವ ಜಗ್ಗಿ ಬಿಡಕತ್ತೇವ್ರಿ. ನಮ್ಮಲ್ಲಿ ಜಗ್ಗಿ ಬಿಡಕತ್ತೇವ, ಹೂನ ಇಲ್ಲ ಅಂದ್ರೆ ಉದುರ್ತಾ ಇದೆಯಾ? ಉದುರ್ತಾ ಇದೆ ಏನ್ರಿ ಹೂ? ಉದುರ್ತಾ ಇದೆ. ಹಲೋ ಹಲೋ ಹಾ ಕೇಳಿ. ಹಲೋ ಸರ್. ಹಾ ಹಲೋ ಹಲೋ ಸರ್. ಹಾ ಕೇಳಿ ಕೇಳ್ರಿ ಬಸವಂತರಾಯ್ ಅವ್ರೆ. ಹಲೋ ಹಲೋ ಹ್ಮ್ ಮಾತಾಡ್ರಿ. ಹೂವ ಹೂವ ಹೂವ ಬಿಟ್ಟ ಹೂವ ಬಿಡ್ತಾವಲ್ರಿ, ಹೂವ ಗಾಳಿ ಉದುರಕ್ಕೆ ಹಚ್ಚಿಬಿಟ್ಟಾವ್ರಿ, ಗಾಳಿ ಈಗ ಉದರಲಾರ್ದಂಗೆ ಏನಾರು ಮಾಡಕಂದ್ರೆ ಏನ್ ಮಾಡ್ಬೇಕು ಸರ್? ನೋಡ್ರಿ ಈಗಾಗಲೇ ನಾನು ನೀವು ಇಟ್ಟುತನ ಈ ಒಂದು ಸಂದರ್ಶನ ಕೇಳ್ತಾ ಇದ್ದೀರಿ ಅಂದ್ರೆ ಅದು ಗೊತ್ತಾಗಿರ್ಬೋದು ನಿಮಗೆ. ನಾನು ಈಗಾಗಲೇ ಹೇಳಿದ್ದೇನೆ, ಹೂ ಉದುರಲಿಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು ಬೂದಿ ರೋಗ, ಒಂದು ಇನ್ನೊಂದು ಮ್ಯಾಂಗೋ ಹಾಪರ್ ಅಂತ ಒಂದು ಕೀಟ ಹುಳ, ಇವೆರಡು ಕಾರಣ. ಒಂದೇ ಕಾರಣ. ಎರಡನೇದ್ದು ನೀವು ಮಾವಿನ ಗಿಡದಲ್ಲಿ ಲಕ್ಷಾಂತರಗಟ್ಟಲೆ ಕೋಟ್ಯಾಂತರಗಟ್ಟಲೆ ಹೂವು ಇರ್ತಾವ, ಅವು ಲಕ್ಷಾಂತರಗಟ್ಟಲೆ ಕೋಟ್ಯಾಂತರಗಟ್ಟಲೆ ಹೂವು ಎಲ್ಲ ಕಾಯಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ 99.99% ಹೂ ಉದುರಲೇಬೇಕು, 0.001% ಮಾತ್ರ ನೀವು ಕಾಯಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಬೂದಿ ರೋಗ ಮತ್ತು ಕೀಟದಿಂದ ಹೂ ಉದುರಿಲ್ಲ ಅಂತ ನಿಮ್ಗೆ ಖಾತ್ರಿ ಇತ್ತಂದ್ರೆ, ಆದರೂ ಅದು ಬೇರೆ ರೀತಿ ಉದುರಲಿಕ್ಕೆ ಅಂತಂದ್ರೆ ಚಿಂತೆ ಮಾಡಬೇಡಿ. ಇಲ್ರಿ, ಹೂ ಉದುರ್ತದ ಎಲ್ಲ, ಬಹಳಷ್ಟು ಹೂ ಬಿಟ್ಟಿರ್ತದ, ಉದುರ್ತದ, ಎಷ್ಟು ನಿಲ್ಬೇಕು ನಿಲ್ತದ್ರಿ, ಹೂವು ಬಿಟ್ಟವ್ರಿ, ಉದುರ ಕಚ್ಚಿ ಬಿಟ್ಟವ್ರಿ. ಹಾ ಉದುರ್ತದ್ರಿ, ಅದು ಹೆಚ್ಚಿಗೆ ಉದುರ್ಬೇಕಲ್ಲ, ಮತ್ತೆ ಇಲ್ಲಿ ಗಿಡ ಮುರ್ಕೊಂಡ್ ಬೀಳ್ತದ್ರಿ, ಇಳುವರಿ ಬೇಸ್ ಬರ್ತನ್ರಿ ಅದ ಹಂಗಾದಾಗ. ಏನಂದ್ರಿ? ಇಳುವರಿ ಬೇಸ್ ಬರ್ತೈತನ್ರಿ? ಹಾ ಮತ್ ಅಲ್ರಿ, ಇಳುವರಿ ಬಂದೇವ್, ಇಳುವರಿಗೆ ಏನ್ ತೊಂದರೆ ಆಗುದಿಲ್ಲ. ಇಳುವರಿ ಹೆಚ್ಚು ಬರಬೇಕಾದ್ರೆ ನಿನ್ನ ಗಿಡ ಹ್ಯಾಂಗ ನಿರ್ವಹಣೆ ಮಾಡಿದ್ರಿ ಅನ್ನೋದ್ ಮ್ಯಾಗ ಹೋಗ್ತದ, ಅದು ಬೇರೆ ವಿಷಯ. ಹೆಚ್ಚಿನ ಹೂ ಉದುರ್ಲೇಬೇಕು, ನೀವು ಚಿಂತೆ ಮಾಡ್ಬೇಡ್ರಿ. ಬ್ಯಾಂಕ್ನವ್ರು ಬಂದಿದ್ರಿ ಸಾಲ ಕೊಡಕ್ಕ ಮುಂದ.